ದೇಶದಲ್ಲಿ ಸಾಕಷ್ಟು ಹಣ್ಣು ಬೆಳೀತಾರೆ, ವಿವಿಧ ರೀತಿಯ ಹಣ್ಣಿನ ಒಂದು ತಳಿಗಳಿದ್ದಾವೆ, ಬೆಳೆಗಳಿದ್ದಾವೆ. ಕೆಲವು ಸೀಸನಲ್ ಅಂದ್ರೆ ಆಯಾ ಕಾಲಕ್ಕೆ, ಕೆಲವು ಬೇಸಿಗೆಯಲ್ಲಿ ಬರುವಂತಹ ಹಣ್ಣುಗಳಿದ್ದಾವೆ, 6 ತಿಂಗಳಿಗೊಂದ್ಸರಿ ಬೆಳೆಯುವಂತಹ ಹಣ್ಣುಗಳಿದ್ದಾವೆ, ಕೆಲವು ಆಲ್ ದ ಟೈಮ್ ಅಂದ್ರೆ ನೀವು ಯಾವಾಗ ಬೇಕಾದರೂ ನಮಗೆ ಹಣ್ಣುಗಳು ಸಿಗುವಂತ ಕೆಲವು ಹಣ್ಣುಗಳು ಇದ್ದಾವೆ. ನಮ್ಮ ಈ ಭಾಗಕ್ಕೆ ಸಂಬಂಧಪಟ್ಟಂಗೆ ಬಾಳೆ ಬೆಳೀತಾರೆ, ಆಮೇಲೆ ಸಪೋಟ ಬೆಳೀತಾರೆ, ಪೇರ್ಲ ಬೆಳೀತಾರೆ, ಹಲಸು ಬೆಳೀತಾರೆ, ಮಾವು ನಮ್ಮಲ್ಲಿ ಒಂದು ಮುಖ್ಯವಾದ ಒಂದು ಹಣ್ಣು. ಈ ಒಂದು ಹಣ್ಣಿನ ಬಗ್ಗೆ, ಹಣ್ಣು ತಿನ್ನೋದಿರ್ಬೋದು ಅಥವಾ ಹಣ್ಣಿನ ಒಂದು ಕೃಷಿ ಮಾಡೋದಿರ್ಬೋದು, ಇದ್ರ ಬಗ್ಗೆ ತಾವಿವತ್ತು ಮಾಹಿತಿ ಮಾಡ್ಕೊಡ ಅಂದ್ರೆ ಯಾವ್ಯಾವ ಹಣ್ಣು ಯಾವ ಸಂದರ್ಭಕ್ಕೆ ಸೂಕ್ತ, ಮತ್ತು ಆ ಹಣ್ಣು ಬೆಳೆ ಯಾವ ರೀತಿ ಬೆಳಿಬೇಕು, ಇದ್ರ ಬಗ್ಗೆ ನಮ್ಮ ರೈತರಿಗೆ ಸ್ವಲ್ಪ ಗೊಂದಲಗಳಿರ್ತಾವ ಅಂತ ಹೇಳ್ಬೋದು. ಕೆಲವರು ಹಣ್ಣು ತಿನ್ನೋದೇ ಕಡಿಮೆ ಮಾಡಿಬಿಡ್ತಾರೆ, ಅದಕ್ಕೆ ಬೇರೆ ಬೇರೆ ಒಂದು ಕಾರಣಗಳನ್ನು ಹೇಳ್ತಾರೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ಈ ಒಂದು ಸಂದರ್ಭದಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಈಗ ಹಣ್ಣುಗಳು ನಮಗೆ ಬಂದಿರತಕ್ಕಂಥದ್ದು ಇದು ಒಂದು ನೇಚರ್ ಕೊಡುಗೆ, ನಮಗೆ ಗಾಡ್ ಗಿಫ್ಟ್ ಅಂತಾರೆ. ನಮ್ಗೆ ಗಿಫ್ಟ್ ಆಗಿ ಹಲವಾರು ಹಣ್ಣುಗಳನ್ನ ನಮಗೆ ಕೊಟ್ಟಿದ್ದಾರೆ. ಹಿಂದಿನ ಕಾಲದಲ್ಲಿ ಆಹಾರ ಯಾವುದೂ ಇರಲಿಲ್ಲ, ಯಾವುದೋ ಬೆಳೆಗಳನ್ನು ಬೆಳೀತಿರ್ಲಿಲ್ಲ. ಅವಾಗ ಕಾಡ್ ಮನುಷ್ಯ ಆಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಎಲ್ಲ ಹಣ್ಣುಗಳನ್ನ ತಿಂದು ಬೆಳೀತಾ ಇದ್ವು. ಅದರಲ್ಲಿ ಯಾಕಪ್ಪ ಹಣ್ಣುಗಳನ್ನ ತಿಂದು ನಾವು ಬದುಕ್ತಿದ್ರು, ಹಿಂಗೆಲ್ಲ ಜೀವನ ಮಾಡ್ತಿದ್ರು ಅಂದ್ರೆ, ಹಣ್ಣಿನಲ್ಲಿ ಪೋಷಕಾಂಶಗಳು ಸಾಕಷ್ಟು ಇರ್ತವೆ. ಅದ್ ನಾವು ಅಧ್ಯಯನ ಮಾಡಿ ನೋಡಿದಾಗ ಅದೆಲ್ಲ ಗೊತ್ತಾಗಿದೆ. ಹೆಚ್ಚಾಗಿ ನಮ್ಮ ಭಾರತ ದೇಶದಲ್ಲಿ ವಿಜ್ಞಾನಿಗಳು ಅಧ್ಯಯನ ಮಾಡಿದ ಪ್ರಕಾರ ಪ್ರತಿಯೊಬ್ಬ ಪ್ರಜೆಯು ಹಣ್ಣನ್ನು ಪ್ರತಿದಿನಕ್ಕೆ 150 ಗ್ರಾಂ ಹಣ್ಣು ತಿನ್ಬೇಕು, 250 ಗ್ರಾಂ ತರಕಾರಿ ತಿನ್ಬೇಕು ಪ್ರತಿದಿನಕ್ಕೆ ಅಂತೇಳಿ ICMR ವೈದ್ಯಕೀಯ ಸಂಶೋಧನೆ ನವದೆಹಲಿ ಅವರು ಅದನ್ನ ಟಾರ್ಗೆಟ್ ಕೊಟ್ರು. ಆದ್ರೆ ನಾವು ಅದನ್ನ ನಾವು ಯಾರು ಪಾಲಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಕೆಲವು ಹಣ್ಣುಗಳು ಕಾಡಲ್ಲಿ ಫ್ರೀಯಾಗಿ ಸಿಗ್ತವೆ, ಕೆಲವು ಹಣ್ಣುಗಳನ್ನ ನಾವು ಬೆಳೀಲಿಕ್ಕೆ ತುಂಬಾನೇ ಕಷ್ಟಪಡ್ಬೇಕು. ಫಾರ್ ಎಕ್ಸಾಂಪಲ್ ಆಪಲ್, ಅದು ಟೆಂಪರೇಚರ್ ರೀಜನ್ ಉಷ್ಣಾಂಶ ಕಡಿಮೆ ಇರತಕ್ಕಂತ ವಲಯದಲ್ಲಿ ಬೆಳೀತಕ್ಕಂತ ಹಣ್ಣು, ಅದಲ್ಲೆಲ್ಲೋ ಬೆಳೀತೆ, ಅಲ್ಲಿಂದ ಇಲ್ಲಿ ಬರೋಕೆ 1000 ಕಿಲೋಮೀಟರ್, ಅದಕ್ಕೆ ಸಾಕಷ್ಟು ಖರ್ಚಾಗುತ್ತೆ. ಹಿಂಗಾಗಿ ಅದರಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರ್ತವೆ. ಆದ್ರೆ ಒಬ್ಬ ಡಾಕ್ಟರ್ ಹೇಳ್ತಾನೆ, ಇಲ್ಲ ನೀವು ಒಂದು ಹಣ್ಣು ತಿನ್ರಿ ನಿಮ್ಗೆಲ್ಲ ಕಾಯಿಲೆ ದೂರ ಆಕತ್ರಿ ಅಂತ ಹೇಳ್ತಾನೆ. ಆದ್ರೆ ಅವ್ನು ಹೇಳ್ತಾನೆ, ಆದ್ರೆ ನಮಗೆ ಅದು ತಿನ್ನಕ್ಕಾಗಲ್ಲ. ಯಾಕೆ ಗೊತ್ತಾ, ಅದು 150 ರೂಪಾಯಿ ಕೆಜಿ. ಅಯ್ಯೋ 150 ರೂಪಾಯಿ ಕೊಟ್ರೆ ನನಗೆ ಮಂತನ್ ನಡಿಬೇಕಲ್ಲ, ನಾನು 150 ರೂಪಾಯಿ ಕೊಟ್ಟು ನನ್ನ ಮಕ್ಕಳು ಮರು ಉಪಯೋಗಿರ್ತಾರೆ. ಅದಕ್ಕೋಸ್ಕರ ಅವ್ನು ಹಣ್ಣು ತಿನ್ನಕ್ಕೆ ಹೋಗಲ್ಲ. ಅವ್ನು ಹಣ್ಣು ತಿನ್ನಲಿಲ್ಲ ಅಂದ್ರೆ ಅವ್ನಿಗೆ ಪೋಷಕಾಂಶಗಳು ಅವ್ನ ದೇಹದಲ್ಲಿ ಹೋಗೋದಿಲ್ಲ, ಅವನಿಗೆ ಅವ್ನ ಲೈಫ್ ಕಡಿಮೆ ಆಕತಿ. ಈ ನಿಟ್ಟಿನಲ್ಲಿ ನಾವು ಇಷ್ಟೊಂದು ತರಕಾರಿಗಳನ್ನು ನೀವು ಬಳಸಲೇಬೇಕಪ್ಪ ಅಂತ ಹೇಳ್ತೀವಿ. ಕೆಲವರು ಏನ್ ಮಾಡ್ತಾರೆ, ಮಾರ್ಕೆಟಲ್ಲಿ ಏನ್ ಮಾಡ್ತಾರೆ, ರೈತರು ಏನ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಹಣ್ಣುಗಳನ್ನು ಬೆಳೆದ್ರು, ಮಾರ್ಕೆಟ್ಗೆ ತಂದ್ರು, ಮಾರ್ಕೆಟಲ್ಲಿ ತರಕಾರಿ ಸೇಲ್ ಆಗ್ತದೆ, ಇನ್ನೊಂದು ರೇಷನ್ ಸೇಲ್ ಆಗ್ತದೆ, ಆದ್ರೆ ಹಣ್ಣುಗಳನ್ನು ತಗೊಳ್ಳೋರು ಕಡಿಮೆ. ಯಾಕಂದ್ರೆ ಇತ್ತಿತ್ತಲಾಗಿ ಕಾಯಿಲೆಗಳು ಹಲವಾರು ಸೃಷ್ಟಿಯಾಗ್ಬಿಟ್ಟು, BP ಅಂತೆ, ಶುಗರ್ ಅಂತೆ. ಈಗ ಮಾರ್ಕೆಟ್ಗೆ ಹೋಗಿ ಯಾರು ಅದಿತ್ತು ಒಂದು 1 ಕೆಜಿ ತಂಬಾರಪ್ಪ ಅಂತ ಮನೆಗೆ, ಅಯ್ಯೋ ಬಿಡಪ್ಪ ಈಗ ಹಾಕ್ಬೇಕು, ಶುಗರ್ ಬರ್ತದೆ, ಅದ್ರ ಸಾವಸನ ಬೇಡ. ಹಿಂಗಾಗಿ ಎಲ್ಲ ಹಣ್ಣುಗಳನ್ನು ತಿನ್ನೋದು ಕಡಿಮೆ ಆಗ್ಬಿಟ್ರೆ, ಹಿಂಗಾಗಿ ಹಣ್ಣಿನ ಒಂದು ಪರಿಸರ ಅಂದ್ರೆ ಬೆಳವಣಿಗೆ ಪದ್ಧತಿ ಕಡಿಮೆ ಆಗ್ಬಿಡ್ತು. ಅವಾಗ ಏನ್ ಮಾಡ್ತು, ಯಾಕಪ್ಪ ಕಡಿಮೆ ಆಯ್ತಂದ್ರೆ, ನಮ್ಮ ರೈತ ಆ ಹಣ್ಣುಗಳ ಬೆಳೆಗಳನ್ನ ಫಲವತ್ತಾದ ಮಣ್ಣಿನಲ್ಲಿ ಬೆಳೆಯಂಗಿಲ್ಲ, ಇಂಪಾರ್ಟೆನ್ಸ್ ಕೊಡಂಗಿಲ್ಲ, ಎಲ್ಲೋ ಒಂದು ವೇಸ್ಟ್ ಲ್ಯಾಂಡ್ ನಲ್ಲಿ ಬೆಳಿತಾನೆ, ಬಂದ್ರೆ ಬರ್ಬೋದು ಹೋದ್ರೆ ಹೋಗ್ಬೋದು. ನೀವು ನೋಡ್ರಿ ನಮ್ಮ ತಾತಂದ್ರಗಳು ಅಜ್ಜಂದ್ರಗಳು ಹಾಕಿದ ಮರಗಳು, ಒಂದು ಮಾವಿನ ಹಣ್ಣಿನ ಮರ ಕಾಬಟ್ಟೆ ಹಣ್ಣು ಬಿಡುತ್ತೆ, ಆದ್ರ ಮನೆಯಲ್ಲಿ ತಿನ್ನೋದು ಯಾರು, ಬರೀ ಮಕ್ಕಳಷ್ಟೇ, ಯಾರು ಇಂಪಾರ್ಟೆನ್ಸ್ ಕೊಡಂಗಿಲ್ಲ. ಏ ಬಂದಷ್ಟು ಬರ್ಲಿ ಬಿಡಂದ್ರೆ ಅದನ್ನೇ ಮಾಡ್ತೇನೆ, ದೊಡ್ಡವ್ರು ತಿನ್ನಂಗಿಲ್ಲ, ಯಾಕೆ ನನಗೆ ಶುಗರ್. ಈ ನಿಟ್ಟಿನಲ್ಲಿ ಹಣ್ಣುಗಳ ಬೆಳೆ ಕಡೆಗೆ ನಮ್ಮ ರೈತರ ಗಮನನ ಕಡಿಮೆ ಹರಿಸ್ಬಿಟ್ರು. ಆಮೇಲೆ ನೋಡ್ರಿ ಮಾವು ಇದೆಯಲ್ಲ, ಇದು ನಮ್ಮ ಭಾರತದಲ್ಲಿ ಉತ್ಪತ್ತಿಯಾದ ಒಂದು ಸಸ್ಯ, ಪ್ರಪಂಚಾದ್ಯಂತ ನಮ್ಮ ಮಾವು ಬೆಳೆಯುವುದರಲ್ಲಿ ನಂಬರ್ 1 ಸ್ಥಾನ ಪಡ್ಕೊಂಡಿದೆ ಭಾರತ. ಇತರ ದೇಶಗಳಿಗಿಂತ ಎಲ್ಲಾ 65% ಇದ್ರೆ ಭಾರತದ ಮಾತ್ರ 45% ಮಾವು ಬೆಳೆಯುತ್ತದೆ. ಸುಮಾರು ನಮ್ಮ ವಿಜ್ಞಾನಿಗಳು ತಳಿಗಳನ್ನು ಕಂಡಿದ್ರು, ಒಂದು 4,000 ತಳಿಗಳಿದ್ದಾವೆ. ಆದ್ರೆ ಹಲವಾರು ತಳಿಗಳು ಹಲವಾರು ರೀತಿಯಲ್ಲಿ ವಿಶಿಷ್ಟ ರೂಪಗಳು, ಶೇಖರಣೆ ಪದ್ಧತಿ, ಸಿಹಿಯಾದ ಪದ್ಧತಿ ಎಲ್ಲ ಇದಾವೆ, ಆದ್ರೆ ಬಳಕೆ ಮಾತ್ರ ಕಡಿಮೆ ಆಗ್ಬಿಡ್ತು. ಈ ನಿಟ್ಟಿನಲ್ಲಿ ಮಾವು ಬೆಳೆಯ ರೈತರು ಕಡಿಮೆ ಆಗ್ಬಿಟ್ರು. ಮೊದ್ಲೆಲ್ಲ ಬಹಳ ಬೆಳೀತಿದ್ರು, ಎಲ್ಲ ಅಜ್ಜ ಅಂದ್ರು ತಾತ ಅಂದ್ರು ಹಾಕಿದ ಮಾಡಲ್ಲ, ಈಗಿನ ಜನರೇಷನ್ ಎಲ್ಲ ಕಡ್ದಾಕಿದ್ರು. ಯಾಕೆ, ಮಾರುಕಟ್ಟೆ ದರದಲ್ಲಿ ಅತಿ ಹೆಚ್ಚಿನ ದರಕ್ಕೆ ಒಂದು ಸಸ್ಯಕ್ಕೆ ಅದರ ಪ್ರಾಡಕ್ಟ್ಸ್ ಸಿಕ್ಕಿದಂತ ಬೆಲೆ ಅಡಿಕೆ. ಅಡಿಕೆಗೆಲ್ಲ ಇಂಪಾರ್ಟೆನ್ಸ್ ಕೊಟ್ಟು ಯಾವುದೇ ಬೆಳೆಗಳನ್ನು ಬೆಳೀತಲ್ಲ. ಅಡಿಕೆ ಕಡೆಯಿಂದ ತೆಂಗಿನ ಮರಕ್ಕೆ ಕತ್ತು ಬಂತು. ಒಂದು ಎರಡನೇದೇನಪ್ಪ ಅಂತಂದ್ರೆ, ಮಾವು ಹಣ್ಣುಗಳ ರಾಜ ಅಂತ ಹೇಳ್ತಾರೆ. ಅದು ಏನೇ ಇರಲಿ, ಒಳ್ಳೆ ಅಟ್ರಾಕ್ಷನ್ ಇದೆ, ಒಳ್ಳೆ ರುಚಿಕರ ಇದೆ, ಎಲ್ಲ ತಿಂತಿದ್ರು, ಒಳ್ಳೆ ಮಾರ್ಕೆಟ್ಗೆ ಫಸಲು ಬರ್ತಿತ್ತು. ನೋಡಿ ಮಾರ್ಚ್ ಏಪ್ರಿಲ್ ಈ ಟೈಮ್ ಇಷ್ಟೊತ್ತಿಗೆ ಬಂದ್ಬಿಡ್ತಿತ್ತು, ಒಂದು ಸೈಜ್ ಹಣ್ಣುಗಳು ಬರ್ತಿದ್ವು. ಈಗ ಹವಾಮಾನ ವೈಪರೀತ್ಯ ಕಾರಣದಿಂದ ಏನಾಗ್ಬಿಡ್ತಂದ್ರೆ, ನವಂಬರ್ ಡಿಸೆಂಬರ್ ಅಲ್ಲಿ ಮಳೆ ಬರಬಾರ್ದು. ಅದಕ್ಕೆ ಅದಕ್ಕೆ ಡ್ರೈ ಕಂಡೀಷನ್ ಇರಬೇಕು. ಅದಕ್ಕೇನಾದ್ರೂ ಜೂನ್ ಜುಲೈದಲ್ಲ ಮಳೆ ಬಯಸ್ತದೆ, 150 ಸೆಂಟಿಮೀಟರ್ ಮಳೆ ಬೇಕು. ಅದು ಜೂನ್ ಜುಲೈದಲ್ಲಿ ಮಾತ್ರ ಬರಬೇಕು, ತಿರ್ಗಾ ಅದಕ್ಕೆ ಮಳೆ ಅವಶ್ಯಕತೆ ಬೇಕಾಗಿಲ್ಲ. ಅದು ಏನಾಗ್ಬಿಡ್ತ ಅಂತಂದ್ರೆ, ಇದು ಅಂತ ನವಂಬರ್ ಡಿಸೆಂಬರ್ ಅಲ್ಲಿ ಸ್ವಲ್ಪ ಪಟ್ಟಿ ಮಳೆ ಬಂದ್ಬಿಡ್ತು, ಅತಿಯಾದ ಶೀತ ಬಂತು, ಅವಾಗ ಏನಾಗ್ತದೆ ಅಂದ್ರೆ ಪಾಲಿನೇಷನ್ ಆಗ್ತಾ ಇರ್ತದೆ. ಪಾಲಿನೇಷನ್ ಅಂದ್ರೆ ಪರಾಗಸ್ಪರ್ಶ ಕ್ರಿಯೆ, ಅಂದ್ರೆ ಗಂಡು ಹೆಣ್ಣು ಜೊತೆಗಿರ್ತವು, ಗಂಡು ಹೂವಿನ ಪೋಲನ್ಸ್ ಅವು ಏನ್ ಮಾಡ್ತವೆ, ಆ ಪೌಡರ್ ಆಗಿ ಒಣ ಪ್ರದೇಶ ಇದ್ರೆ ಅದು ಪೌಡರ್ ಆಗಿ ಹೆಣ್ಣು ಹೂಗಳ ಮೇಲೆ ಬೀಳ್ತದೆ ಪೋಲನ್ಸು. ಅವಾಗ ಅದು ಗರ್ಭಕೋಶ ಕಟ್ತಿತ್ತು. ಅಲ್ಲಿ ಏನಾಗ್ಬಿಡ್ತ ಮಿಸ್ಟೇಕ್ ಅಪ್ಪ ಅಂತಂದ್ರೆ, ಆ ಗಂಡು ಹೂಗಳು ಪೋಲನ್ಸ್ ಪ್ರೊಡ್ಯೂಸ್ ಮಾಡಲೇ ಇಲ್ಲ, ಅವು ಡ್ರೈ ಕಂಡೀಷನ್ ಬರಲೇ ಇಲ್ಲ, ಹಸಿಯಾದ ಇದರಲ್ಲಿ ಅದಲ್ಲೇ ಸ್ಟ್ರಕ್ ಆಗೋಗ್ಬಿಡ್ತು, ಪೋಲನ್ ಆಕ್ಟಿವಿಟಿ ಇರಲಿಲ್ಲ. ಅತಿಯಾದ ಮಾಯಿಶ್ಚರ್ ಇಂದ ಏನಾಗ್ತದೆ, ಪಾಲಿನೇಷನ್ ಫೇಲ್ ಆಯ್ತು, ಗರ್ಭಕೋಶ ಕಟ್ಟಲಿಲ್ಲ. ಹಿಂಗಾಗಿ ಈ ವರ್ಷ ಅತಿಯಾದ ಶೀತದಿಂದ ಮಾವಿನ ಬೆಳೆ 85% ಕಡಿಮೆ ಆಗಿದೆ. 85% ಮಾವು ಕಡಿಮೆ ಆಗಿದೆ, 15% ಮಾತ್ರ ಫ್ರೂಟ್ ಸೆಟ್ ಆಗಿದೆ. ಅದು ಏನಾಗಿದೆ, ಪೋಸ್ಟ್ಪೋನ್ ಅಂದ್ರೆ ಫ್ಲವರಿಂಗ್ ಪೋಸ್ಟ್ಪೋನ್ ಆಯಿತು. ಫ್ಲವರಿಂಗ್ 2 ತಿಂಗಳು ಪೋಸ್ಟ್ಪೋನ್ ಆಯಿತು. ಈಗ ಮಾರ್ಚ್ ಮುಗಿತಾ ಬಂದ್ರು ನಮಗೆ ಎಲ್ಲೂ ಹಣ್ಣು ಸಿಗ್ತಾ ಇಲ್ಲ. ಈ ಲಾಸ್ಟ್ ಇಯರ್ ನೋಡ್ರಿ, ಬೇಗ ಮಾರುಕಟ್ಟೆಗೆ ಬರ್ತಕ್ಕಂತ ತಳಿಗಳು ಅಲ್ಫಾನ್ಸೊ, ಆಮೇಲೆ ಅದು ತೋತಾಪುರಿ, ತೋತಾಪುರಿ ಮಾರ್ಕೆಟ್ಗೆ ಬಂದ್ಬಿಡೋದು ಎಲ್ಲ, ಈಗ ಎಲ್ಲಿ ಸಿಗೋದೇ ಇಲ್ಲ. ಯಾಕಂದ್ರೆ ನಮ್ಮ ಕತ್ತಲೆಗಿರೋ ಕೃಷಿ ಸಂಸ್ಥೆಗಳಲ್ಲಿ ಸುಮಾರು 40 ಮರಗಳಿದ್ದು ಯಾವ ಹೂ ಬಿಟ್ಟಿಲ್ಲ. ಇದೇ ರೀಸನ್, ಅತಿ ಅಷ್ಟ ಉಷ್ಣಾಂಶದಿಂದ ಜನ ತಿನ್ನೋದು ಕಡಿಮೆ ಮಾಡಿಬಿಟ್ರು. ಆಮೇಲೆ ಈಗ ಅದಕ್ಕೆ ಹವಾಮಾನ ವೈಪರೀತ್ಯದಿಂದ ಅದಕ್ಕೆ ಏನು ಕೊಡಕ್ಕಾಗಿಲ್ಲ. ಅದಕ್ಕೆ ಏನಪ್ಪ ಅಂದ್ರೆ, ಮಾವು ಬೆಳೆ ಅದು ಒಂದು ಉಷ್ಣವಲಯದ ಬೆಳೆ, ಅತಿಯಾದ ಉಷ್ಣಾಂಶ ಬೇಕು, ಕಡಿಮೆ ನೀರು ಬೇಕು, ಬೆಳಕಂತೂ ಬಹಳ ಬೇಕು. ಆ ಬೆಳಕು ಇಲ್ಲ, ಉಷ್ಣಾಂಶ ಇಲ್ಲ, ನೀರು ಹೆಚ್ಚಿಗೆ ಆಗಿ ಅದು ಫಾಲಿನೇಷನ್ ಫೇಲ್ ಆಯ್ತು. ಹಿಂಗಾಗಿ ಈ ವರ್ಷ ಮಾವು ಬೆಳೆ ಕುಂಠಿತಗೊಳ್ತು. ಹಿಂಗಾಗಿ ಜನ ಮಾವುಗಳ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಂಡಿಲ್ಲ. ಸರ್, ಈಗ ಬಾಳೆ ಒಂದು ಬೆಳೆ ತಗೊಂಡ್ರೆ, ಬಾಳೆಹಣ್ಣು ನಮಗೆ ಯಾವುದೇ ಸೀಸನ್ ಇರ್ಬೋದು, ನೀವು ಯಾವುದೇ ಬೇಸಿಗೆ ಇರ್ಬೋದು, ಮಳೆಗಾಲ ಇರ್ಬೋದು, ಚಳಿಗಾಲ ಇರ್ಬೋದು, ಯಾವಾಗ್ಲೂ ಲಭ್ಯ ಇರುತ್ತೆ. ಈ ಬಾಳೆ ಹಣ್ಣಿನ ಒಂದು ಮಹತ್ವ ಮತ್ತು ಅದಕ್ಕೆ ಯಾವ ರೀತಿ ಏನಾದರೂ ಸಮಸ್ಯೆಗಳು ಅಥವಾ ರೋಗ ಅಥವಾ ಕೀಟಗಳು ಬಾಧಿಸಿದ್ರೆ ಅದರ ಬಗ್ಗೆ ಹೇಳಿ ಸರ್. ನೋಡ್ರಿ, ಬಾಳೆ ಇದರ ಒಂದು ಉಗಮ ಸೌತ್ ಆಫ್ರಿಕಾ. ಅಲ್ಲಿ ಏನ್ ಮಾಡ್ತಾರೆ, ನಾವ್ ಹೆಂಗ್ ಇಲ್ಲಿ ನಾವು ತರಕಾರಿ ಉಪಯೋಗಿಸ್ತೇವೆ, ಅಲ್ಲಿ ಅದನ್ನ ತರಕಾರಿಯಾಗಿ ಉಪಯೋಗಿಸ್ತಾರೆ. ಅದೇ ಮೇನ್ ಫುಡ್ ಅಲ್ಲಿ ತರಕಾರಿಯಲ್ಲಿ. ಹಿಂಗಾಗಿ ಪ್ರಪಂಚದಾದ್ಯಂತ ಈ ಬಾಳೆಯನ್ನು ನಾವು ವಾಣಿಜ್ಯ ಬೆಳೆಯನ್ನಾಗಿ ಬೆಳೀತಾ ಇದ್ದೇವೆ. ಇದರಲ್ಲಿ ಸಾಕಷ್ಟು ಸಂಶೋಧನೆಗಳು ಮಾಡಿರೋ ಪ್ರಕಾರ ಒಂದು 10 ತಳಿಗಳನ್ನು ನಾವು ಮುಂಚೂಣಿಯಲ್ಲಿ ಕಾಣಬಹುದು. ಅದರಲ್ಲಿ ಒಂದು ಏಲಕ್ಕಿ ಬಾಳೆ ತುಂಬಾ ರುಚಿಕರವಾದ ಬಾಳೆಹಣ್ಣು, ಅದೇ ಮೈಸೂರು ಬಾಳೆ. ಅದರ ರುಚಿ ಮುಂದೆ ಬೇರೆ ಯಾವ ರುಚಿನೂ ಬಾಳೆ ಇದುವರೆಗೂ ಸಂಶೋಧನೆ ಕಂಡಿಲ್ಲ, ತಗೊಂಡಿಲ್ಲ. ಓಕೆ, ಈ ಬಾಳೆ ಬೆಳೆಯಲ್ಲಿ ಹಲವಾರು ಉಪಯೋಗಗಳಿದಾವೆ. ಒಂದೇನಪ್ಪ ಅಂದ್ರೆ, ಇದಕ್ಕೆ ನಾವು ಸುಳ್ಳು ಸ್ಟೆಮ್ ಅಂತೇವೆ, ಅಂದ್ರೆ ಸುಳ್ಳು ಸ್ಟೆಮ್. ಅದನ್ನ ನೋಡ್ರಿ, ಅದಕ್ಕೆ ಹೆಚ್ಚಿಗೆ ಗೊಬ್ಬರ ಬೇಕು, 250 ಗ್ರಾಂ ಸಾರಜನಕ ರಂಜಕ ಪೊಟಾಸು ಬೇಕು, ಅಷ್ಟೇ ನೀರು ಬೇಕು, 16 ಲೀಟರ್ ನೀರು ಬೇಕು ಪ್ರತಿದಿನ. ಹೆಚ್ಚಿನ ರಾಸಾಯನಿಕ ಗೊಬ್ಬರ ಮತ್ತು ಪೋಷಕಾಂಶ ಮತ್ತು ಇದು ನೀರನ್ನು ತಗೊಂಡು ಬೆಳೀತಕ್ಕಂಥ ಒಂದು ಸಸ್ಯ ಇದು. ಇದನ್ನು ಏನು ಮಾಡ್ತಾರೆ ಅಂತಂದರೆ, ಬಳಕೆಯಲ್ಲಿ ಟೆಕ್ಸ್ಟೈಲ್ಸ್ ಇಂಡಸ್ಟ್ರಿ ಅಂತಾರೆ, ಅಲ್ಲಿ ಬಳಕೆ ಮಾಡ್ತಾರೆ. ಇದರಲ್ಲಿ ವ್ಯಾನಿಟಿ ಬ್ಯಾಗ್ ಮಾಡ್ತಾರೆ, ಆಮೇಲೆ ಫ್ಲವರ್ಸಲ್ಲಿ ಒಂದು ಆಯುರ್ವೇದಿಕ್ ಆಗಿ ಬಳಸ್ತಾರೆ, ಅದು ತಮಿಳ್ನಾಡಲ್ಲಿ ಮಾಡ್ತಿದ್ದಾರೆ. ಸೊ ಹಿಂಗೆ ಈ ಬಾಳೆನ ಈಗ ಜನಗಳು ಮೊದಲು ಏನು ಮಾಡ್ತಿದ್ರು, ತಿನ್ನೋದಕ್ಕಷ್ಟೇ ಬಳಸ್ಕೊತಿದ್ರು. ಏ, ಮನೆ ಮುಂದೆ ಒಂದು ಗೊನೆ ಬಿಟ್ಟರೆ ಸಾಕಪ್ಪ, ಇದರಿಂದ ನಾವು ಉದ್ಧಾರ ಆಗಬೇಕು, ಬೆಳಿಬೇಕು ಅಂತ ಬೆಳೆಸ್ತು. ಈಗ ಬಾಳೆಗೆ ಯಾವ ಪರಿಸ್ಥಿತಿ ಬಂದಿದ್ರೆ ಯಾರು ಇಂಟ್ರೆಸ್ಟ್ ಕೊಟ್ಟು ಬೆಳೀತಲ್ಲ, ಯಾಕೆ ಗೊತ್ತಾ, ಅಡಿಕೆ ಬೆಳೆಯಲ್ಲಿ ಅಂತರ ಬೆಳೆಯನ್ನಾಗಿ ಬೆಳೀತಾ ಇದ್ದಾರೆ. ಯಾಕಪ್ಪ ಅಂದ್ರೆ, ಇದು ಸರ್ ನಮಗೆ ಆ ಬಾಳೆ ಬಂದರೂ ಅಷ್ಟೇ ಬಿಟ್ಟರು ಅಷ್ಟೇ ಸರ್, ನಮಗೆ ಅಡಿಕೆ ಚೆನ್ನಾಗಿ ಬಂದರೂ ಸಾಕು. ಯಾಕಂದರೆ ಅಡಿಕೆ ಇದೆಯಲ್ಲ, ಅದು ಸಣ್ಣ ಪಾಪು ಇದ್ದಂಗೆ, 1 ವರ್ಷದ ಅವಧಿಯಲ್ಲಿ ಅದಕ್ಕೆ ಬಿಸಿಲು ಕಡಿಮೆ ಬೇಕು. ಅಡಿಕೆ ಮೋರ್ ಅವರ್ ಅದು ಉಷ್ಣವಲಯದ ಬೆಳೆನೆ, ಆದರೆ ಅದು ಹೆಚ್ಚಿಗೆ ಬೆಳಕು ಬೇಕು, ಬಿಸಿಲು ಬೇಕು, ಉಷ್ಣಾಂಶನೂ ಬೇಕು 3ನೇ ವರ್ಷ ಆದ ನಂತರ. ಆದರೆ 1 ಮತ್ತು 2ನೇ ವರ್ಷದಲ್ಲಿ ಅದಕ್ಕೆ ನೆರಳಿನ ಅವಶ್ಯಕತೆ ಬಹಳ ಮುಖ್ಯ ಇದೆ. ಆ ಒಂದು ನೆರಳಿಗೋಸ್ಕರ ಬಾಳೆ ಹಾಕ್ತಾರೆ, ಬಾಳೆ ಹಾಕಿ ಯಥೇಚ್ಛವಾಗಿ ನೀರು ಕೊಡ್ತಾರೆ, ಚಾನಲ್ ನೀರು ಕೊಡ್ತಾರೆ, ಒಳೆ ನೀರು ಕೊಡ್ತಾರೆ, ಬೋರ್ ನೀರು ಕೊಡ್ತಾರೆ. ಅಡಿಕೆಗೆ ನೀರು ಕೊಟ್ಟಂಗೆ ಇದಕ್ಕೂ ಬಾಳೆಗೂ 24 ಅವರ್ಸ್ ರನ್ನಿಂಗ್ ಮೋಟ್ರು. ಆ ಅತಿಯಾದ ತೇವಾಂಶದಿಂದ ಏನಾಗ್ತದೆ ಅಂತಂದ್ರೆ, ಈ ಪ್ಯಾಥೋಜನ್ಸ್ ಎಂಟ್ರಿ ಆಗಿ ಪನಾಮ್ಯುಲ್ಟ್ ಅಂತ ಒಂದು ರೋಗ ಬರುತ್ತೆ. ಪನಾಮ್ಯುಲ್ಟ್ ಅಂತಂದ್ರೆ ಕಾಂಡ ಸೀಳುತ್ತೆ, ಹತ್ರ ಹೋಗಿ ನೋಡಿದ್ರೆ ಕೆಟ್ಟ ವಾಸನೆ, ದುರ್ವಾಸನೆ, ನಿಲ್ಲಕ್ಕಾಗಲ್ಲ. ಅದಕ್ಕಾಗಿ ಎಷ್ಟೋ ನಮ್ಮಲ್ಲಿ ರೈತರು ಬಂದ್ರೆ, ಸಾರ್ ಬಾಳೆ ಹಾಕಿದ್ವಿ ಸಾರ್ ಹೋಗ್ಬಿಟ್ಟಿದೆ, ನಾವು ಏನೋ ಮೇನ್ ಕ್ರಾಪ್ ಅಂತ ಹೋಗಿ ನೋಡಿದ್ರೆ ಒಳಗಡೆ ಅಡಿಕೆ ಇರುತ್ತೆ. ಓ ಆಯ್ತು ಬಿಡಪ್ಪ, ಏನೋ ಒಂದು ಹಾಕಿ ಸರ್. ಏನು ಸರ್ ಹಿಂಗೆ ನೋಡಪ್ಪ, ನಾನು ಹೇಳ್ತೀನಿ, ಕಪ್ಪು ಮಣ್ಣಿನಲ್ಲಿ ಅಡಿಕೆಗೂ ಸೂಕ್ತವಲ್ಲ, ಬಾಳೆಗೂ ಸೂಕ್ತವಲ್ಲ. ನಾವು ಏನು ಹೇಳ್ತೀವಿ, pH ಮಣ್ಣಿನ ರಸಸಾರ ಮಟ್ಟ 6.5-7 ಇರಬೇಕು, ನೀರು ಚೆನ್ನಾಗಿ ಬಸಿದು ಹೋಗಂಗಿರ್ಬೇಕು. ಅಂಥ ಸಮಯದಲ್ಲಿ ನೀನು ನಾಟಿ ಮಾಡೋದು ಭಾಳ ಉತ್ತಮ, ನೀರನ್ನು ಮಿತವಾಗಿ ಕಟ್ಟು, ಇಲ್ಲಾಂದರೆ ಈ ಥರ ರೋಗಗಳು ಬರ್ತವೆ. ಸೊ ಈ ಪನಾಮ ಯೂನಿಟ್ ಅನ್ನೋದು ಬಹಳ ಒಂದು ಮೇಜರ್ ಆಗಿ ಕಂಡು ಬಂದಿದೆ. ಒಬ್ರು ಯಾರು 4 ಎಕರೆ ಅಡಿಕೆ ಹಾಕ್ಯಾರ, ಅಡಿಕೆಯಲ್ಲಿ ನೀರು ಜಾಸ್ತಿ ಕೊಟ್ಟು ಕೊಟ್ಟು ಬಾಳೆ ಎಲ್ಲ ಹೋಗ್ಬಿಟ್ಟಿದೆ. ಅದಕ್ಕೆ ಬಂದರು ಅದಕ್ಕೆ ಏನಾದ್ರು ಫಸ್ಟ್ ಡ್ರೈನೇಜ್ ಕೊಡಪ್ಪ, ಆಮೇಲೆ ಇದಕ್ಕೆ ಕಾರ್ಬೋಫೆರಾನ್ ಕಾರ್ಬೋಫೆರಾನ್ 40 ಗ್ರಾಮು, ಆಮೇಲೆ ಒಂದು ಟ್ಯಾಬ್ಲೆಟ್ಸ್ ಬರುತ್ತೆ ಅದೆಲ್ಲ ಮರದ ಬುಡಕ್ಕೆ ಹಾಕಿದರೆ ಅದು ಒಂದು ಪ್ಯಾಥೋಜೆನ್ಸ್ ಪಿಜೋರಿಯಂ ಆಕ್ಸಿಸ್ಪೋರಿಯಂ ಅಂತ ಒಂದು ಪ್ಯಾಥೋಜೆನ್ಸ್, ಅದು ಏನು ಮಾಡುತ್ತೆ ಅದು ಎಂಟ್ರಿ ಆಗಿ ಎಲ್ಲ ಹಾಳು ಮಾಡ್ತಿರ್ತದೆ. ಆ ಪಿಜೋರಿಯಂ ಆಕ್ಸಿಸ್ಪೋರಿಯಂ ಕಂಟ್ರೋಲ್ ಮಾಡೋಕ್ಕೋಸ್ಕರ ಕಾರ್ಬನ್ಡೈಜನು ಕಾರ್ಬೋಫೆರಾನು ಕೆಮಿಕಲನ್ನು ನಾವು ಬೇರೆ ಕೊಡಬೇಕು. ಆವಾಗ ಆ ಬಾಳೆಗೆ ಇಲ್ಲಿ ಬರ್ತಕ್ಕಂಥ ರೋಗನ ನಾವು ಕಂಟ್ರೋಲ್ ಮಾಡ್ಬೋದು. ಅಂತದ ನಂತರ ಇದನ್ನು 2 ಮತ್ತು 4 ಅಥವಾ 6 ತಿಂಗಳಲ್ಲಿ 3 ಕಂತಿನಲ್ಲಿ ಗೊಬ್ಬರ ಕೊಡಬೇಕು. ನಾವೇನು ರೆಕಮೆಂಡ್ ಮಾಡಿದ ರಾಸಾಯನಿಕ ಗೊಬ್ಬರ ಇತ್ತಲ್ಲ ಅದನ್ನು ಒಂದೇ ಟೈಮ್ ಕೊಡಬಾರ್ದು, ಯಾಕಂದರೆ ಗೊಬ್ಬರ ಯಾವಾಗಲೂ ಆವಿಯಾಗಿ ಹೋಗ್ತಾ ಇರ್ತದೆ. ಅದನ್ನು ಹಂತ ಹಂತವಾಗಿ ಕೊಡಬೇಕು 2 ಮತ್ತು 6. ಅಲ್ಲಿಗೆ ಫ್ಲವರಿಂಗ್ ಬಂದ್ಬಿಡ್ತೈತಿ, 6 ತಿಂಗಳಿಗೆ ಫ್ಲವರಿಂಗ್ ಬರ್ತದೆ. ಫ್ಲವರಿಂಗ್ ಬಂದಮೇಲೆ ಯಾವುದೇ ಗೊಬ್ಬರ ಕೊಡೋಂಗಿಲ್ಲ, ಬೇರೆ ಕೊಡೋಂಗಿಲ್ಲ. ತಿರ್ಗಾ ನೀನೇನು ಕೊಡಬೇಕು, ಲಘು ಪೋಷಕಾಂಶಗಳನ್ನು ಕೊಡಬೇಕು. ಲಘು ಪೋಷಕಾಂಶಗಳನ್ನು ಹೆಂಗೆ ಕೊಡಬೇಕು, ನೀನು ಮಣ್ಣಿಗೆ ಕೊಡೋಂಗೇ ಇಲ್ಲ, ಅದು ಏನಂದ್ರೆ ಲಿಕ್ವಿಡ್ ಫಾರ್ಮ್. ಆ ಲಿಕ್ವಿಡ್ ಫಾರ್ಮ್ ಇತ್ತಲ್ಲ ಅದನ್ನು ನೀನು ಸ್ಪ್ರೇ ಕೊಡಬೇಕು, ಸ್ಪ್ರೇ ಕೊಡಬೇಕು. ಅದು ಹೆಂಗೆ ಕೊಡಬೇಕು ಅಂದರೆ ನಮ್ಮ ಕೇಂದ್ರೀಯ ಭಾರತೀಯ ಸಂಶೋಧನೆ ಹೆಸರುಘಟ್ಟದಲ್ಲಿದೆ, ಅವರು ಒಂದು ಹಲವಾರು ಲಘು ಪೋಷಕಾಂಶಗಳನ್ನು ಕಂಡಿಡಿದರೆ. ಆ ಲಘು ಪೋಷಕಾಂಶಗಳು ಹೆಂಗಪ್ಪ ಅಂದರೆ ನೀ ಎಲೆ ಕೊಟ್ಟರೆ ಎಲೆ ಚಿಗುರುತ್ತೆ, ಅಂದರೆ ಗ್ರೋತ್ ರೆಗ್ಯುಲೇಟರ್ಸ್ ಗ್ರೋತ್ ಹಾರ್ಮೋನ್ಸ್. ಎಲೆ ಕೊಟ್ಟರೆ ಎಲೆ ಒಣಗೋದೇ ಇಲ್ಲ, ಕಾಂಡ ಕೊಟ್ಟರೆ ಕಾಂಡ ದಪ್ಪ ಆಗುತ್ತೆ, ಗೊನೆ ಕೊಟ್ಟರೆ ಗೊನೆ ದೊಡ್ಡದಾಗುತ್ತೆ. ಬನಾನ ಸ್ಪೆಷಲ್ ಅಂತಾರೆ, ಅದಕ್ಕೆ ಸೈಜು ದೊಡ್ಡದಾಗುತ್ತೆ, ಹಣ್ಣಿನ ಗಾತ್ರನೂ ದೊಡ್ಡದಾಗುತ್ತೆ. ಅದಕ್ಕೆ ಏನಾದರೂ ಮೈಕ್ರೋನ್ಯೂಟ್ರಿಯನ್ಸ್ ಅನ್ನು ಸ್ಪ್ರೇ ಕೊಡಬೇಕು. ಆಮೇಲೆ ತದನಂತರ ಏನಾಗ್ತದೆ ಅಂದರೆ ಗೊನೆ ಬಂದ ಮೇಲೆ ಏನಾಗ್ಬಿಡುತ್ತೆ, ಸನ್ ಸ್ಕ್ರ್ಯಾಚ್ ಅಂತಾರೆ ಬಿಸಿಲಿಗೆ, ಅದೇನಾಗುತ್ತೆ ಅಂತಂದರೆ ಬ್ಲ್ಯಾಕ್ ಆಗಿಬಿಡುತ್ತೆ, ಸ್ಕ್ರ್ಯಾಚ್ ಆಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ಅಂಥ ಟೈಮಲ್ಲಿ ನೀವು ಏನು ಮಾಡೋಕ್ಕೋತ್ತಾ, ಈ ಕೆಳಗಡೆ ಬಿದ್ದಿರುತ್ತಲ್ಲ ರೌದಿ ಹಳೆ ಎಲೆಗಳು ಒಣಗಿರ್ತಾವಲ್ಲ, ಆ ಎಲೆಗಳನ್ನು ನಾವು ಅದಕ್ಕೆ ಸುತ್ತೋರಿಬೇಕು, ಸುತ್ತಿರಬೇಕು. ಇಲ್ಲಾಂದ್ರೆ ಬಂಚ್ ಹಾಳಾಗಿ ಹೋಗ್ಬಿಡ್ತದೆ, ಬಿಸಿಲು ಹೆಚ್ಚಾಗಿ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಅತಿ ಹೆಚ್ಚಿನ ಪೋಷಕಾಂಶಗಳು ಕಾರ್ಬೋಹೈಡ್ರೇಟ್ಸು, ಪ್ರೋಟೀನು, ಫ್ಯಾಟು ಅವೆಲ್ಲ ಬನಾನದಲ್ಲಿವೆ. ಆದರೆ ಈ ಒಂದು ಮ್ಯಾನೇಜ್ಮೆಂಟಿಂದ ಗೊನೆಗಳು ಸೈಜ್ ಕಡಿಮೆ ಆಗೋದು, ರುಚಿ ಬರದೇ ಇರೋದು, ಹಿಂಗೆಲ್ಲ ಆಗ್ತದೆ. ಒಳ್ಳೆ ರುಚಿ ಬರಬೇಕು, ಒಳ್ಳೆ ಸೈಜ್ ಬರಬೇಕಂದ್ರೆ ನೀನು ನೀರು ಕಡಿಮೆ ಮಾಡಬೇಕು, ಬನಾನ ಬಂಚ್ ಹಳೆ ಎಲೆಗಳನ್ನು ಕವರ್ ಮಾಡಬೇಕು. ಇದು ಒಂದು ಮುಖ್ಯವಾದ ಬನಾನಲ್ಲಿ ಇದು ಮ್ಯಾನೇಜ್ಮೆಂಟ್. ಅದೇ ರೀತಿ ಕೆಲವರಲ್ಲಿ ಹೇಳ್ತಿರ್ತಾರೆ, ಈ ಸಪೋಟೋ ಅದೇ ತಿನ್ನಬಾರ್ದು ಅಥವಾ ಹೆಚ್ಚಿಗೆ ತಿನ್ನಬಾರ್ದು, ಈ ಪೇರಳನ್ನು ತಿಂದರೆ ನೆಗಡಿ ಆಗ್ತದೆ, ಇದರೆಲ್ಲ ನಾವು ಕೇಳ್ತಾ ಇರ್ತೇವೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್ ಈಗ ಒಂದು ತಿಂಗ್ ಹೇಳ್ತೀನಿ, ಏನಾಗ್ಬಿಟ್ಟಿದೆ ಅಂದರೆ ಪ್ರೂವ್ ಆಗಿಬಿಟ್ಟಿದೆ ನಮ್ಮ ಮೆಡಿಕಲ್ ಇದರಲ್ಲಿ, ಪ್ರೂವ್ ಆಗೋಗ್ಬಿಟ್ಟಿದೆ. ಏನಪ್ಪ ಅಂದರೆ ಸಪೋಟಾ ಈಸ್ ಅ ಮೋರ್ ಸುಗರ್, ಆಮೇಲೆ ಅದರಲ್ಲಿ ಇನ್ನೊಂದು ಫಿನಾಲಿಕ್ ಕಾಂಪೌಂಡ್ಸ್ ಅಂತ ಇರ್ತವೆ. ಆ ಫಿನಾಲಿಕ್ ಕಾಂಪೌಂಡ್ಸ್ ಏನು ಮಾಡ್ತವೆ ಅಂತಂದರೆ, ನಾವು ಫ್ರೂಟ್ಸನ್ಸ್ ಆಗಿ ಇದೆಲ್ಲ ನಾವು ಹಣ್ಣು ತಿನ್ನ್ರಿ ಅಂತ ಹೇಳ್ತೀವಿ, ಆದರೆ ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕು ಅಂತ ಹೇಳ್ತೀವಿ, ತಿನ್ನದ ಬಿಟ್ಬಿಡ್ಬೇಕು ಅಂತ ಹೇಳ್ತಾ ಇಲ್ಲ. ಅದರಲ್ಲಿ ಏನಾಗುತ್ತೆ ಅಂತಂದರೆ, ಅದು ಮುಖ್ಯವಾಗಿ ಈ ಕಿಡ್ನಿಗೆ ಕಲ್ಲಾಗ್ತಾವೆ ಅಂತ ಹೇಳ್ತಾರೆ. ಇಟ್ ಈಸ್ ಪ್ರೂವ್, ಮೆಡಿಕಲಿ ಪ್ರೂವ್ ಆಗಿದೆ ಅದು. ಆ ಕಿಡ್ನಿಯಲ್ಲಿ ಕಲ್ಲಿದ್ದವರು ಆ ಸಪೋಟ ತಿನ್ನಲ್ಲ, ಅದನ್ನು ತಿನ್ನ ಅಂದರೆ ಕಿಡ್ನಿ ಕಲ್ಲು ಹೆಚ್ಚಿಗೆ ಆಗುತ್ತೆ, ಅಂದರೆ ಇಟ್ ವಿಲ್ ಟ್ರಾವೆಲ್ಸ್ ಮೋರ್, ಅದೇ ಅವು ಆಕ್ಟಿವಿಟೀಸ್ ಹೆಚ್ಚಿಗೆ ಮಾಡ್ಕೊಂಡ್ಬಿಡ್ತಾವೆ. ಅದನ್ನು ಹೆಂಗೋ ನೀವು ವೆಜಿಟೇಬಲ್ಸ್ ಅಗಲಕಾಯಿ ತಿಂದು ಕಂಟ್ರೋಲ್ ಮಾಡ್ಕೋಬಹುದು, ಆದರೆ ಈ ಸಪೋಟ ಹಣ್ಣು ಮೀನ್ ವೇಲ್ ಇನ್ ಅಡಿಷನ್ ಟು ದಟ್ ನೀನು ಹೆಚ್ಚಿಗೆ ಯೂಸ್ ಮಾಡ್ತಂದ್ರೆ ಕಿಡ್ನಿ ಕಲ್ಲು ಸೈಜ್ ದೊಡ್ಡದಾಗುತ್ತೆ. ದಟ್ ಸ್ಟೋನ್ ವಿಲ್ ಟಚ್ ಈ ಟಚಿಂಗ್ ಟು ದ ಯುವರ್ ಕಿಡ್ನಿ, ಅದಕ್ಕೋಸ್ಕರ ಅದನ್ನ ಸಪೋಟ ತಿನ್ನೋದು ಕಡಿಮೆ ಮಾಡ್ತಾರೆ. ಬಟ್ ಏನಪ್ಪ ಅಂತಂದ್ರೆ ಸಪೋಟದಲ್ಲಿ ಇಳುವರಿ ಜಾಸ್ತಿ ಆಗುತ್ತೆ. ಯಾಕೆ ಗೊತ್ತಾ, ನಾವು ಎಲ್ಲ ಹಣ್ಣುಗಳಲ್ಲಿ ಪ್ರೂನಿಂಗ್ ಅಂತ ಮಾಡ್ತವೆ, ಚಾಟ್ನಿ ಮಾಡ್ತವೆ, ಎಲ್ಲ ಕಟ್ ಕಟ್ ಕಟ್ ಕಟ್ ಎಲ್ಲ ಹೆಚ್ಚಿಗೆ ಬೆಳೆದವು ಕೆಟ್ಟರು ಪಟ್ಟರು ಎಲ್ಲ ಗ್ರಾಂಬೆ ಕೊಂಬೆಗಳನ್ನು ತೆಗೆದಾಕ್ತವೆ. ಆದರೆ ಸಪೋಟದಲ್ಲಿ ಯಾವ ಇದಿಲ್ಲ, ರೋಗಗಳು ಕಡಿಮೆ, ಅದು ಪ್ರೂನಿಂಗ್ ಮಾಡೋದಿಲ್ಲ. ಅದು ಪ್ರತಿ ವರ್ಷನೂ ಅದು ಇಳುವರಿ ಹೆಚ್ಚಾಗುತ್ತೆ. ಒಂದು ಗಿಡ 200 ಕೆಜಿ ಕೊಡ್ತದೆ, 2 ಸಲ ಹೂ ಬಿಡ್ತದೆ ಅದು. ಈಗ ನೋಡ್ರಿ, ಸಪೋಟ ಹಣ್ಣು, ಪ್ಯಾರಲ ಹಣ್ಣು, ದಾಳಿಂಬೆ, ವರ್ಷದ 3 ಕಾಲಗಳಲ್ಲೂ ಹಣ್ಣು ಕೊಡ್ತವೆ. ಯಾಕಂದ್ರೆ ಮಾವು ಐತಲ್ಲ, ಒಂದೇ ಫ್ಲವರಿಂಗ್, ಒಂದೇ ವರ್ಷ. ಈ ಸಪೋಟ, ಈ ಪೇರ್ಲಣ್ಣು ಮತ್ತೆ ಈ ಒದವಲ್ಲ ಪೊಮೊಗ್ರಾನೇಟ್, ಅವು ವರ್ಷದ 3 ಸಲ ಕಾಯ್ಬಿಡ್ತಾವೆ. ಸರ್, ಈ ಒಂದು ಇದರಲ್ಲಿ ಏನಂತಂದ್ರೆ, ನಾವು ಕಂಟಿನ್ಯೂಸ್ ಆಗಿ 3 ವರ್ಷ ಹೂ ಬಿಡುತ್ತಲ್ಲ, ಒಂದು ಅವಧಿಯಲ್ಲಿ ಅಂದ್ರೆ ನಮ್ಮ ಮಳೆಗಾಲದಾಗಿರ್ಬೋದು, ಚಳಿಗಾಲದಾಗಿರ್ಬೋದು, ಬೇಸಿಗೆ ಕಾಲದಲ್ಲಿ ಒಂದು ಅವಧಿಯಲ್ಲಿ ಹಣ್ಣನ್ನು ಪಡಿಬಾರ್ದು. ಯಾಕೆ ಯಾಕೆ ಅಂತಂದ್ರೆ, ನಾವು ಕಂಟಿನ್ಯೂಸ್ ಆಗಿ ನಮ್ಮ ಹಣ್ಣುಗಳನ್ನು ಪಡೆದ್ರೆ ಏನಾಗತ್ತೆ ಅಂತಂದ್ರೆ, ಹಣ್ಣುಗಳ ಸೈಜ್ ಬರಲ್ಲ, ರುಚಿ ಬರಲ್ಲ. ಅದಕ್ಕೋಸ್ಕರ ಒಂದು ಸೀಸನ್ನ ಹಣ್ಣು ಪಡಿಬಾರ್ದು. ಒಂದು ಸೀಸನ್ನ ಹಣ್ಣು ಪಡೆದೇ ಇದ್ರೆ ನೆಕ್ಸ್ಟ್ ಸೀಸನ್ ಅಲ್ಲಿ ಹಣ್ಣುಗಳು ತುಂಬಾ ಗಾತ್ರ ಬರ್ತಾವೆ. ಒಂದು ಸೀಸನ್ ಅಲ್ಲಿ ಹಣ್ಣು ಹೆಂಗ್ ಪಡೆಯಬಾರದು ಅಂತ ಯಾಕಪ್ಪ ಅಂತಂದ್ರೆ, ಅದನ್ನ ಹೆಂಗ್ ಕಂಟ್ರೋಲ್ ಮಾಡ್ಬೇಕಂದ್ರೆ, ಬಂದಿರೋ ಹೂಗಳನ್ನ ಕಿತ್ತಾಕ್ಬೇಕು, ನೀರ್ ಕೊಡೋದು ಕಡಿಮೆ ಮಾಡ್ಬೇಕು. ಸೊ ನೆಕ್ಸ್ಟ್ ಸೀಸನ್ ಒಳ್ಳೆ ಫ್ರೂಟ್ಸ್ ಬರ್ತಾವೆ. ಅದಕ್ಕೆ ನೀವು 2 ಸೀಸನ್ ಅಷ್ಟೇ ತಗೋಬೇಕು, 3 ಸೀಸನ್ ಅಲ್ಲಿ ನೀವು ತಗೋಬಾರ್ದು ಅಲ್ವಾ? ಹಿಂಗೆ ಹಿಂಗಿದೆ ಸರ್. ಪೇರ್ಲಣ್ಣು, ಪೇರ್ಲಣ್ಣು ನೋಡ್ರಿ, ಮುಖ್ಯವಾಗಿ ಹೇಳ್ಬೇಕಂದ್ರೆ ಅದು ಬಡವ್ರ ಹಣ್ಣು ಅಂತ ಹೇಳ್ತಾರೆ. ಬಡವ್ರ ಹಣ್ಣು ಯಾಕೆ ಗೊತ್ತಾ, ಈಗ ಒಬ್ಬ ಬಡವ ಏನ್ ಮಾಡ್ತಾನೆ, ಅವನಿಗೆ ಒಂದು ಕೆಜಿ ಪ್ಯಾರ್ಲನ್ ಆರಾಮ್ ಮನಿ ತಗೊಂಡು ಹೋಗ್ತಾನ, ತನ್ನ ಕುಟುಂಬಕ್ಕೆ ಸಪ್ಲೈ ಮಾಡ್ತಾನ. ಆದ್ರೆ ಒಂದು ಕೆಜಿ ಆಪಲ್ ತಗೊಂಡು ಹೋಗಕ್ಕಾಗಲ್ಲ, ಯಾಕಂದ್ರೆ ಆಪಲ್ 150 ರೂಪಾಯಿ ಕೆಜಿ ಇದೆ, ಪೇರ್ಲನ್ ಒಂದು 50 ರೂಪಾಯಿ. 50 ರೂಪಾಯಿ ಕೆಜಿ ಕೊಡ್ತಾವ, ಒಂದು 7-8 ಹಣ್ಣು ಬರ್ತಾವ ಮನೆಗೆ ಹೋಗಿ ತಿಂತಾನೆ. ಆಮೇಲೆ ಒಂದು ಹೆಂಗ್ ಗೊತ್ತೇನ್ರಿ, ಈ ಪೇರ್ಲ ಹಣ್ಣಿನಲ್ಲಿ ಈ ಆಪಲ್ ಇದೆಯಲ್ಲ, ಸೇಬು ಹಣ್ಣಲ್ಲಿ ಇರ್ತಕ್ಕಂತ ಪೋಷಕಾಂಶಗಳಿಗಿಂತ 10 ಟೈಮ್ಸ್ ಹೆಚ್ಚಿಗೆ ಇದೆ. ಆದ್ರೆ ಅದನ್ನ ಜನ ಬಳಕೆ ಮಾಡಲ್ಲ ಅಲ್ವಾ. ಅದಕ್ಕೆ ಪೇರ್ಲಣ್ಣು ಅದು ಬಡವರಣ್ಣು ಅಂತ ಹೇಳ್ತಾರೆ. ಅದು ಎಷ್ಟೋ ಸ್ವಲ್ಪ ನೀವು ಕೆಲವೆಲ್ಲ ಆರ್ಚರ್ಡ್ ನೋಡಿ ಫೋಟೋಗಳನ್ನು ನೋಡ್ಬೋದು. ಆ ಹಣ್ಣಿಗೆ ಏನು ಅಂತಂದ್ರೆ, ನೀವು ಆ ಗಿಡ ಹಾಕಿ ಹಂಗ ಬಿಟ್ರೆ ಅದು ಕಾಯಿ ಬಿಡದೇ ಇಲ್ಲ, ನೀವು ಸುಮ್ ಕಟ್ ಮಾಡ್ತಾನೆ ಇರ್ಬೇಕು. ವರ್ಷದಾಗೆ 3 ಸಲ ಕಟ್ ಮಾಡ್ಬೇಕು ಅಂತಂತವಾಗಿ. ಫಸ್ಟ್ ಇಯರ್ ಬುಡ ಕಟ್ ಮಾಡ್ತೀರಿ ಜಿಗಿತೈತಿ, ಇನ್ನೊಂದು 3 ತಿಂಗಳು ಬಿಟ್ಟು ಒಂದು 2 ಅಡಿ ಬಿಟ್ಟು ಮತ್ತೆ ಕಟ್ ಮಾಡ್ಬೇಕು, ಮತ್ತೆ ಇನ್ನೊಂದು 3 ತಿಂಗಳು ಬಿಟ್ಟು 2 ಅಡಿ ಬಿಟ್ಟು ಮತ್ತೆ ಕಟ್ ಮಾಡ್ಬೇಕು. ಹಿಂಗಾಗಿ ಆ ಫ್ಲವರಿಂಗ್ ಹೆಚ್ಚಿಗೆ ಆಗ್ತವೆ. ಸೊ ಮ್ಯಾಕ್ಸಿಮಮ್ ಇಳುವರಿ ಪಡಿಬಹುದು ಅಂದ್ರೆ ಹಾಕಿ 1 ವರ್ಷದಿಂದ 2 ವರ್ಷದಲ್ಲೇ ಇಳುವರಿ ಪಡಿಬಹುದು. ಹೆಂಗ್ ಪಡಿಬಹುದು ಅಂದ್ರೆ ಪ್ರೂನಿಂಗ್ ಕಟಾವು ಮಾಡೋದ್ರಿಂದ ಪಡಿಬಹುದು. ನೀವು ನೋಡಿ ಆ ಪ್ಲಾಂಟ್ಸ್ ಕಟ್ ಮಾಡಿದ್ರೆ ಚಿಗಿತಿದೆ, ನೀವು ಹಂಗ ಇಟ್ರೆ ಚಿಗಿಯೋದು ಇಲ್ಲ, ಹಂಗ ಬಿಟ್ರೆ ಹಣ್ಣು ಬಿಡುವುದಿಲ್ಲ. ಯಾಕೆ ಗೊತ್ತಾವು, ಅವು ಕರೆಂಟ್ ಸೀಸನ್ ಅಂತಾರೆ, ಅವು ಗಾಳಿ ಬೇಕು, ಬಿಸಿಲು ಬೇಕು, ಬೆಳಕು ಬೇಕು, ಆ ಒಂದು ನಿಟ್ಟಿನಲ್ಲಿ ಇದ್ರೆ ಮಾತ್ರ ಹೂ ಬಿಡ್ತದೆ. ಹಳೆ ರಂಬೆ ಕೊಂಬೆಗಳಲ್ಲಿ ಹೂ ಬಿಡೋದೇ ಇಲ್ಲ, ಅದಕ್ಕೋಸ್ಕರ ಹೊಸ ಚಿಗುರಿನಲ್ಲಿ ಹೂ ಬಿಡ್ತವೆ. ಅದಕ್ಕೋಸ್ಕರ ಪ್ರೂನಿಂಗ್ ಅಂತಾರೆ, ಕಟಾವು ಅಂತಾರೆ, ಮಾಡ್ತಾನೆ ಇರಬೇಕು. ಸೊ ಈ ಒಂದು ನಿಟ್ಟಿನಲ್ಲಿ ಆ ಪೇರ್ಲಣ್ಣದ ಒಂದು ಪ್ರೊಡಕ್ಷನ್ ನಮ್ಮ ಕರ್ನಾಟಕದಲ್ಲಿ ಈಗ ಕ್ಷೀಣವಾಗ್ತಾ ಇದೆ. ಚಿತ್ರದುರ್ಗ ಏರಿಯಾ ಒಣ ಪ್ರದೇಶದಲ್ಲಿ ಅದನ್ನು ಬೆಳೀತಾ ಇದ್ದಾರೆ. ಪೇರ್ಲಣ್ಣ ಬಳಕೆ ಮಾಡೋದ್ರಿಂದ ಮನುಷ್ಯ ಆರೋಗ್ಯವಾಗಿರಬಲ್ಲ ಕಂಪೇರ್ ಟು ಆಪಲ್ ಫ್ರೂಟ್ಸ್. ಸರ್, ಇನ್ನ ಒಂದು ಹಣ್ಣು ಬಗ್ಗೆ, ಹಲಸು ನಮ್ಮಲ್ಲಿ ಸ್ವಲ್ಪ ಕಡಿಮೆ ಆದ್ರೆ ಮಲೆನಾಡು ಏರಿಯಾದಲ್ಲಿ ಸಾಕಷ್ಟು ಕಾಣ್ತೀವಿ. ಇದರ ಬಳಕೆ ಹೇಗೆ, ಎಷ್ಟು ಉಪಯೋಗ ಇದು, ಇದ್ರ ಬಗ್ಗೆ ಹೇಳಿ ಸರ್. ಸರ್, ಈಗ ಇನ್ನೊಂದು ಹೇಳ್ತೀನಿ. ಈಗ ನಮ್ ಜನ ಹಣ್ಣುಗಳನ್ನ ಯಾಕೆ ಕಡಿಮೆ ಮಾಡಿದ್ರು ಅಂತಂದ್ರೆ, ಈಗ ಮಂಕಿ ಮೈನಸ್ ಅಂತೀವಿ, ಮಂಕಿ ಮೈನಸ್ ಅಂದ್ರೆ ಮಂಕಿ ಹಾಳು ಮಾಡೋದು, ಕೋತಿಗಳು. ಈಗ ಏನಾಗಿದೆ ಅಂದ್ರೆ ಕಾಡುಗಳಲ್ಲಿ ಏರಿಯ ಕಡಿಮೆ ಆಗ್ತದೆ, ಎಲ್ಲ ಮಂಕಿಗಳು ಕಾಡಿಂದ ನಾಡಿಗೆ ಬಂದು ಸೇರ್ಕೊಂತವು. ಎಲ್ಲ ಮನೆ ಮುಂದೆ ಒಂದು ಮರ ಆಗಿರ್ಬೋದು, ಅಥವಾ ಹೊಲ ಆಗಿರ್ಬೋದು, ಈಗ ನೋಡಿ ತೆಂಗುನು ಬಿಡಲ್ಲ ಅವು. ಹಿಂಗಾಗಿ ನೀವು ಏನ್ ಹಾಕಿದ್ರು ಕೋತಿಗಳ ಕಡೆಯಿಂದ ಈ ಮಂಗಗಳ ಕಡೆಯಿಂದ ಯಾವುದೇ ಬೆಳೆ ಬೆಳೆಯಲಿಕ್ಕೆ ರೈತ ಇಷ್ಟಪಡಲ್ಲ. ಹಿಂಗಾಗಿ ಆ ಮರದಾಗ ಎಲ್ಲಿದ್ರು ಬಿಡೋದಿಲ್ಲ ಅಂತದ್. ಇಲ್ಲಿ ಹಲಸನ್ನ ನಾವು ಯಾಕಪ್ಪ ಕಡಿಮೆ ಬೆಳೀತಂದ್ರೆ, ಅದು ಹೂ ಹೊಡಿತಾ ಇರ್ತದೆ, ಇನ್ನು ಕಾಯಿ ಹಾಕ್ತಾ ಇರ್ತದೆ, ಅಲ್ಲ ಮಂಗ ಹೋಗಿ ಕಿತ್ಕೊಂಡು ತಿಂದೇ ಬಿಡ್ತದೆ. ಯಾಕಂದ್ರೆ ಅದು ಕಣ್ಣು ಕಾಣ್ತಿರ್ತದೆ, ಮರದ ಬುಡಕ ಇರ್ತದೆ. ಕೆಲವು ಹಣ್ಣುಗಳು ಮರದ ತುದಿಗೆ ಹಣ್ಣು ಬಿಟ್ರೆ ಈ ಹಲಸು ಬುಡಕ್ಕೆ ಬಿಡ್ತದೆ ಅದಕ್ಕೆ. ಹಿಂಗಾಗಿ ಆಮೇಲೆ ಇನ್ನೊಂದೇನಂದ್ರೆ, ಈ ವಿತ್ ಪ್ರೊಟೆಕ್ಷನ್ ಅಂದ್ರೆ ವಾಚಿಂಗ್ ಇಟ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿ ಅದೆಲ್ಲ ಮಾಡಿದ್ರೆ ಒಂದು ಹಲಸು 1 ಲಕ್ಷ ರೂಪಾಯಿ ಆದಾಯನ ತೆಗೆದಾರ. ಅದ್ರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಈಗ ಯಾರು ಡೈರೆಕ್ಟ್ ತಿನ್ನಕ್ ಯೂಸ್ ಮಾಡಲ್ರಿ, ಅವೆಲ್ಲ ಇದು ಮಾಡ್ತಾರೆ, ಜ್ಯೂಸ್ ಮಾಡ್ತಾರೆ, ರೆಡಿ ಟು ಯೂಸ್, ಎಲ್ಲ ತಂಪಾದ ಪಾನಿಗಳು ಕಂಪ್ನಿ ಕಳಿಸ್ತಾರೆ, ವ್ಯಾಲ್ಯೂ ಅಡಿಷನ್ ಅಂತಾರೆ. ಅದಕ್ಕೆಲ್ಲ ಹಾಕಿ ಒಂದು ತಂಪಾದ ಸೃಷ್ಟಿ ಏನೋ ಒಂದು ಅಡಿಷನ್ ಮಾಡಿ ಅದನ್ನು ಕುಡಿಲಿಕ್ಕೆ ಜ್ಯೂಸ್ ಮಾಡಿ ಮಾಡ್ತಾ ಇದಾರೆ. ಈ ಕೋಲಾರ ಬೆಂಗಳೂರು ಕಡೆ ಎಲ್ಲ ಹಲಸು ಬೆಳೀತಾ ಇದ್ರೆ ಇತ್ತಾಗೆಲ್ಲ ಕಡಿಮೆ, ಯಾರು ಅಂತ ಗಮನ ಹರಿಸ್ತಾ ಇಲ್ಲ. ಬಟ್ ಹೇಳಿದ ಪ್ರಕಾರ ಎಲ್ಲಾ ಹಣ್ಣುಗಳಲ್ಲಿ ಪೋಷಕಾಂಶಗಳು, ಲಘು ಪೋಷಕಾಂಶಗಳು ಇರ್ತವೆ, ಪೋಷಕಾಂಶಗಳು ಇರ್ತವೆ, ನ್ಯೂಟ್ರಿಯಂಟ್ಸ್, ಪ್ರೋಟೀನ್ ಎಲ್ಲ ಇರ್ತವೆ. ಎಲ್ಲಾ ಹಣ್ಣುಗಳನ್ನು ನಾವು ಅಟ್ಲೀಸ್ಟ್ ವಾರಕ್ಕೆ, ದಿನ 150 ಗ್ರಾಮ್ ತಿನ್ನಕಾಗಲ್ಲ, ಆದ್ರೆ ವಾರಕ್ಕೆ 150 ಗ್ರಾಮ್ ತಿನ್ಬೇಕು. ಅಷ್ಟು ಮಾತ್ರ ನಾವು ಕಾಪಾಡ್ಕೊಂಡು ಮಾಡ್ಕೊಂಡ್ರೆ ನಾವು ಆರೋಗ್ಯವಾಗಿರಬಲ್ವಿ. ನೀವು ನೋಡ್ರಿ, ಬರೀ ಊಟ ಮಾಡ್ತಾರೆ ರೈತರು, ನಮ್ ಕೆಲಸ ಮಾಡ್ತಾರೆ ಹೊಲದಲ್ಲಿ, ಊಟ ಮಾಡ್ತಾರೆ, ಹಣ್ಣು ತಿನ್ನಲ್ಲ. ಈಗ ಮನುಷ್ಯನಿಗೆ ಎಲ್ಲಾದ್ರೂ ಬೇಕು, ಪ್ಲಾಂಟ್ಸ್ಗೆ 16 ಪೋಷಕಾಂಶಗಳು ಬೇಕು. ಹಂಗೆ ಮನುಷ್ಯನಿಗೆ ಎಲ್ಲಾ ಪೋಷಕಾಂಶಗಳು ಒಂದೇ ಊಟದಲ್ಲಿ ಸಿಗಲ್ಲ, ಕೆಲವು ಹಣ್ಣಿನಲ್ಲಿ ಸಿಗ್ತವೆ, ಕೆಲವು ಎಲೆಯಲ್ಲಿ ಸಿಗ್ತವೆ, ತರಕಾರಿಯಲ್ಲಿ ಸಿಗ್ತವೆ. ಹಿಂಗಾಗಿ ಹಣ್ಣುಗಳು ಬೆಳ್ಕೊಳ್ರಿ, ನೀವು ಹಾಕಿದ್ರೆ ನಿಮ್ಮ ಮಕ್ಕಳು ಮುಂದೆ ಮರಿ ತಿನ್ಬೋದು. ಆ ಹಣ್ಣುಗಳನ್ನು ಹಾಕೋದ್ರಂತಂದ್ರೆ ನಮ್ಮ ಆರೋಗ್ಯ ಕಾಪಾಡ್ಕೊಳ್ತೀವಿ, ನಮ್ಮ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡ್ತೀವಿ. ನಿನ್ನ ಮರ ಎತ್ತಂದ್ರೆ ಯಾರು ಬಂದು ನೋಡ್ತಾರೆ, ನಿನ್ನ ಗುರುತಿಸ್ತಾರೆ. ಹಿಂಗಾಗಿ ಈ ಎಲ್ಲ ಹಣ್ಣು ಬೆಳೆಗಳನ್ನು ತಾವು ಮಾಡ್ಕೋಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ತಾವು ಹಣ್ಣಿನ ಬಗ್ಗೆ ಆಗಿರ್ಬೋದು ಅಥವಾ ತೋಟಗಾರಿ ಬೆಳೆಗಳ ಬಗ್ಗೆ ಏನಕ್ಕಾಗಿರ್ಬೋದು, ನೀವು ಏನಾದ್ರು ಸಮಸ್ಯೆ ಇದ್ರೆ ಕೃಷಿ ಸಮುದಾನ ಕತ್ತಲಗೇರಿಯಲ್ಲಿ ನಾವು ಅಲ್ಲೇ ಇರ್ತೇವೆ, ತಾವುಗಳು ಬಂದು ನನ್ನ ಭೇಟಿ ಆಗ್ಬಹುದು. ನಾನು ಪ್ಲಾಟ್ ವಿಸಿಟ್ ಕೂಡ ಮಾಡ್ತೀವಿ. ಜೊತೆಗೆ ನಿಮ್ಗೆ ಬರಕ್ ಆಗ್ಲಿಲ್ಲ ಅಂದ್ರೆ ನೀವು ನನಗೆ ಫೋನ್ ಮುಖಾಂತರ ನೀವು ನನ್ನ ಸಂಪರ್ಕಿಸಬಹುದು. ನೀವು ಯಾವಾಗಾದ್ರೂ ಫೋನ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ, ಉತ್ತರ ಕೊಡ್ತೀನಿ. ಸೊ ನನ್ನ ನಂಬರು 94-82-41-66 ಆಗಿರುತ್ತದೆ. ತುಂಬಾ ಧನ್ಯವಾದ ಸರ್. ಯಾವ ಹಣ್ಣು ಎಷ್ಟು ಪ್ರಾಮುಖ್ಯ ಮತ್ತು ಯಾವ ಹಣ್ಣಿನಲ್ಲಿ ಏನು ವಿಶೇಷತೆ ಇದೆ, ಯಾವ ಹಣ್ಣುಗಳನ್ನು ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸ್ಕೊಟ್ರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಹಣ್ಣುಗಳ ಬಳಕೆಯ ಸರಿಯಾದ ಕ್ರಮಗಳು ಈ ಕುರಿತು ಇದುವರೆಗೂ

ಜನಪದ ಗೀತೆಯನ್ನು ಕೇಳಿದ್ರಿ. ಇನ್ನು ಈಗ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಮಸ್ಕಲ್ ಗ್ರಾಮದ ರೈತ ಟಿ ಬಿಂಬೋದರ ಅವರೊಂದಿಗೆ ಸಂದರ್ಶನ ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ಸಮಗ್ರ ಕೃಷಿಯ ಅನುಭವಗಳನ್ನ ನಿಮ್ ಜೊತೆಗೆ ಹಂಚಿಕೊಂತಿದ್ದಾರೆ. ಹಿರಿಯೂರು ತಾಲೂಕು ಮಸ್ಕಲ್ ಗ್ರಾಮದ ಹಿರಿಯ ಪ್ರಗತಿಪರ ರೈತರಾದಂತಹ ಬಿಂಬೋದರ ಅವರು ಏನೇನು ಬೆಳೀತಾರೆ ಮತ್ತೆ ಯಾವ್ದಾದ್ರಲ್ಲಿ ಎಷ್ಟೆಷ್ಟು ಅನುಭವ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿಯನ್ನು ಪಡೆಯೋಣ. ನಮಸ್ಕಾರ ಬಿಂಬೋದರ ಅವರಿಗೆ. ನಮಸ್ಕಾರ ಸರ್. ತಾವು ಹಿರಿಯ ರೈತರು, ಸಾಕಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ದಾರೆ. ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ರಿ? ನಾ ಸುಮಾರು ಈಗ 50 ವರ್ಷ ಕೃಷಿ ಮಾಡ್ತಿದ್ದೀನಿ ಸರ್. ಹೊಲ ಎಷ್ಟಿದೆ? ಹೊಲ ಒಟ್ಟು 18 ಎಕರೆ ಇದೆ. ಏನೇನು ಬೆಳೀತೀರಾ? ನಾ ತೆಂಗು, ಅಡಿಕೆ, ನಿಂಬೆ, ಮೆರಗೆ, ಪ್ಯಾರಿ ಹುಲ್ಲು, ಹಸುಗಳಿಗೆ ರಾಗಿ ಎಲ್ಲ ತರದ ಬೆಳೀತಿದ್ದೆ. ಈಗ ಸುಮಾರು 18 ಎಕರೆ ಇದೆ ಅಂತ ಹೇಳಿದ್ರಲ್ಲ, ಯಾವ್ದಾವ್ದ್ರಲ್ಲಿ ಎಷ್ಟೆಷ್ಟಿದೆ, ಏನೇನು ಮಾಡ್ತಾ ಇದ್ದೀರಿ, ಅದ್ರ ಬಗ್ಗೆ ವಿವರವಾಗಿ ಹೇಳಿ ಸರ್. ಒಂದು 7 ಎಕರೆನಲ್ಲಿ ಕಂಪ್ಲೀಟ್ ನಿಂಬೆ ಗಿಡ, ತೆಂಗಿನ ಮರ ಎರಡಿದಾವೆ, ಅವು ಮುನ್ನೇರಿದಾವೆ, ಅವು ಮುನ್ನೇರಿದಾವೆ. ಇನ್ನು ಒಂದು 5 ಎಕರೆಯಲ್ಲಿ ಫುಲ್ ತೆಂಗಿನ ಗಿಡ ಇದೆ, ತೋಟ ಇದೆ. ಮತ್ತಿನ್ನು 2 ಎಕರೆಯಲ್ಲಿ ಅಡಿಕೆ ಇದೆ, ಒಂದು ಸ್ವಲ್ಪ ಒಂದೂವರೆ ಎಕರೆ ಖಾಲಿ ಇದೆ, ಅದಕ್ಕೆ ಮೊನ್ನೆ ಹತ್ತಿ ಬೀಜ ಉರಿದಿವೆ ಅಲ್ಲಿ ಆಲ್ರೆಡಿ. ಮತ್ತೆ ಇನ್ನು ಈ ಕಡೆ ಎಲ್ಲ ಶೆಡ್ ಗಿಡ್ಡೆಲ್ಲ ಮಾಡಿದರೆ? ಕುರಿ ಶೆಡ್ ಮಾಡಿದ್ದೀವಿ ಸರ್, ಅದು ಅದು ಬಾರಿ ಲಾಸ್ ಆಯ್ತು ನಮಗೆ. ತಿರು ಮತ್ತೆ ನಾಕೆ ತಾಮಂದ್ವಿ, ರೋಗ ಬಂದು ಅದು ಸ್ವಲ್ಪ ಲಾಸ್ ಆಯ್ತು. ಹಂಗಾಗಿ ಸದ್ಯಕ್ಕೆ ಅದನ್ನ ಬಿಟ್ಟು ಇಲ್ಲಿ ಮರಿ ಮಾತ್ರ ಸಾಕೇನಿದ್ವಿ ಅಷ್ಟೇನೆ. ಈಗ ನೀವು ಒಬ್ಬರೇ ಇದ್ದೀರಿ ಇಲ್ಲ ತೋಟದಲ್ಲಿ ನೋಡಿದ್ರೆ, ನಿಮಗೆಲ್ಲ ಸಹಾಯಕ್ಕಾಗಿ ಮನೆಯವರು ಯಾರ್ಯಾರು ಇರ್ತಾರೆ? ಮನೆಯವರು ನಮ್ಮನೆ ನಮ್ಮ ಹುಡುಗ ನಾನು ನಮ್ಮನೆಯವರು ಬರ್ತಾರೆ. ಅವನ ಒಳಗೆ ಮೇಲಾಗಿ ಒಂದು ಫ್ಯಾಮಿಲಿ ಇಲ್ಲೇ ಹೊಲ ಇಟ್ಕೊಂಡಿದ್ದೀವಿ ನಾವು, ಲೇಬರ್ಸು. ಅವ್ರು ಬೀದರ್ನರು, ಅವ್ರಿಗೆ ಸದ್ಯಕ್ಕೆ ಊರಿಗೆ ಹೋಗಿದ್ದಾರೆ. ಈಗ ನಿಮಗೆ ಇಷ್ಟೆಲ್ಲ ಕೃಷಿಯಲ್ಲಿ ಏನು ಮಾಡೋದ್ರಿಂದ ಸಾಕಷ್ಟು ಕೂಲಿಕಾರರ ಸಹಾಯ ಬೇಕಾಗುತ್ತೆ. ಪ್ರತಿದಿನ ನೀವು ಅವ್ರ ಮೇಲೆ ನೀವು ಅವಲಂಬಿಸಬೇಕಾಗುತ್ತೆ. ಅದೆಲ್ಲ ಯಾವ ರೀತಿ ಮಾಡ್ತಾರೆ? ಅದೇ ನಾವು ಮಟ್ಟಗಡಿ ತೆಗಿಬೇಕಂದ್ರೂ ಕುದುರೆ ಇಕ್ಕಬೇಕು, ಲಾಟ ಸುತ್ತಬೇಕಂದ್ರೂ ಕುದುರೆ ಇಕ್ಕಬೇಕು, ನಮ್ಮ ಸ್ವಂತ ಫ್ಯಾಕ್ಟ್ರಿ ಇದೆ, ಬ್ಯಾಸ ಹೊಡಿಬೇಕಂದ್ರೂ ಕೂದೆ ಕರ್ಕೊಂಡು ಬರ್ಬೇಕು, ಎಲ್ಲ ಕೂದೆಯಿಂದಲೇ ಮಾಡ್ಬೇಕು ಸರ್. ನಾವು ತೆಂಗು, ಆಮೇಲೆ ಅಡಿಕೆ, ನಿಂಬೆ, ಅದಲ್ಲದೆ ಇವು ನೀವು ಮುಖ್ಯ ಬೆಳೆಗಳು. ಇವು ನಾವು ಸೀಸನಲ್ ಕ್ರಾಪ್ಸ್ ಅಂದ್ರೆ ನಮ್ಮ ಒಂದು ಮಳೆಗಾಲಕ್ಕೆ, ಆಮೇಲೆ ಬೇಸಿಗೆಗೆ, ಆಮೇಲೆ ಹಿಂಗಾರಿಗೆ, ಈ ತರ ಸೀಸನಲ್ ಕ್ರಾಪ್ಸ್ ಅಂದ್ರೆ ಅಂತ ಬೆಳೆಗಳೇನಾದ್ರೂ ಬೆಳೀತೀರಾ? ಬೇಸಿಗೆ ರಾಗಿ ಬೆಳಕಂತ, ಮಳೆಗಾಲದಾಗೆ ಹತ್ತಿ ಬೆಳಕಂತಿದೆ. ನಿಮಗೆ ಅಂದ್ರೆ ತೆಂಗು, ಅಡಿಕೆ, ನಿಂಬೆ, ಈ ಮೂರಕ್ಕೂ ನೀರು ಬೇಕೇ ಬೇಕಾಗುತ್ತೆ. ನೀರಿನ ವ್ಯವಸ್ಥೆ ಹೇಗಿದೆ? ನೀರಿನ ವ್ಯವಸ್ಥೆ ಒಂದು ಕಡೆ ಒಂದು ಬೋರ್ ಹಾಕ್ಸಿದೆ, ಒಂದ್ ಕಡೆ 4 ಬೋರ್ ಹಾಕ್ಸಿದೆ. 5 ಬೋರ್ ಬಂದಾಗ ಈಗ 4 ಬೋರ್ ಓಡ್ತಿದ್ದಾವೆ. ಎಷ್ಟು ಇಂಚ್ ನೀರು ಬರುತ್ತೆ ಸರ್? ಒಂದೂವರೆ ಇಂಚ್ ಬರುತ್ತೆ, ಒಂದು 2 ಇಂಚ್ ಬರುತ್ತೆ, ಇನ್ನೊಂದು 2.5 ಇಂಚ್ ಬರುತ್ತೆ. 4 ಸದ್ಯ ಓಡ್ತಿದ್ದಾವೆ ಈಗ. ಈಗ ನಿಮ್ಮ ಭಾಗಕ್ಕೆಲ್ಲ ವಾಣಿ ವಿಲಾಸ್ ಸಾಗರ್ ನೀರು ಬಿಟ್ಟಿದ್ದಾರೆ, ನಿಮ್ಮ ಹೊಲಕ್ಕೆ ನೀರು ಬರ್ತಾವ? ನಮ್ಮ ಹೊಲಕ್ಕೆ ನೀರು ಬರ್ತಿದೆ. ಇಲ್ಲಿ ತೂವು ಎತ್ತಿದ್ದಾರೆ ಅಂದ್ರೆ ಸ್ಟಾರ್ಟಿಂಗ್ ನಮಗೆ ಸಿಗ್ತದೆ ನೀರು. ಒಂದು 3 ದಿವಸ ಬೇಡ, 4 ದಿವಸಕ್ಕೆ ನಮ್ಮ ಜಮೀನು 18 ಎಕರೆ ಇಟ್ಕೊಂಡ್ಬಿಡ್ತೀವಿ ನಾವು, ಮತ್ತೆ ಆಮೇಲೆ ಬೇರೆ ಇಟ್ಬಿಡ್ತೀವಿ ನಾವು. ಸೊ ಹಂಗಾಗಿ ನಿಮಗೆ ಅವಾಗ ಬೋರಿನ ಅವಶ್ಯಕತೆ ಕಡಿಮೆ ಆಗುತ್ತೆ? ಅವಾಗ ಒಂದು ವಾರ ಕಡಿಮೆ ಆಗುತ್ತೆ ಸರ್, ಒಂದು 10 ದಿವಸ ಅದನ್ನೇ ಎತ್ತ ಅವಶ್ಯಕತೆ ಇರಲ್ಲ. ಮೇಲೆ ಈ ಮೇಲೆ ದಿನ ಸ್ವಲ್ಪ ಅಡಿಕೆಗಳು ಇಟ್ಟಿದ್ದೀವಿ, ಅವಾಗ ಒಂದು ಗಂಟೆ ಇದ್ಕೊಂತೀವಿ ಅಷ್ಟೇ. ಅಂದ್ರೆ ನಿಮ್ಮ ಪಾಳೆ ಮುಗುದಿಂದ ಮತ್ತೆ ನಿಮಗೆ ನೀರು ಬರ್ಬೇಕಂದ್ರೆ ಎಷ್ಟು ದಿನಕ್ಕೆ ಒಂದ್ಸರಿ? ಇನ್ನು ಫಿಕ್ಸ್ ಮಾಡಿಲ್ಲ ಸರ್ ನೀರು, ಅವರು ನೀರು ಡೇಟ್ ಫಿಕ್ಸ್ ಮಾಡಿಲ್ಲ, ಸುಮ್ಮನೆ ಬಿಡ್ತಿದ್ದಾರೆ. ಮುಂದಿನ ವರ್ಷದಿಂದ ಬೆಳೆ ಫಿಕ್ಸ್ ಮಾಡಿದರೆ 4 ನೀರು 5 ಬಿಟ್ಟರೆ ಬೆಳೆ ಬೆಳ್ಕೋಬಹುದು. ಈಗೇನು ಬೆಳೆ ಬೆಳೆಯಕ್ಕೆ ಸಾಧ್ಯ ಆಗ್ತಿಲ್ಲ ಸರ್ ನೀರಿನ ಅದ್ರಾಗೆ. ತೋಟಗಳಿಗೆ ಅಷ್ಟೇ ನೀರು ಇಟ್ಕೊಂತೀವಿ, ಇವಾಗ ಬೆಳೆ ಬೆಳೆ ಬೆಳೆದ್ರೂ ನಮ್ಮ ಸ್ವಂತ ನೀರಿಂದ ಬೆಳ್ಕೋಬೇಕು ಅಷ್ಟೇ. ಇವಾಗ ಸಾಮಾನ್ಯವಾಗಿ ಅದೇ ನೀವು ಹೇಳ್ದಂಗೆ ಬೆಳೆ ಫಿಕ್ಸ್ ಮಾಡ್ತಾರಂತಲ್ಲ, ಹೇಳಿದ್ರಲ್ಲ, ಯಾವ ರೀತಿ ಬೆಳೆಗಳನ್ನ ಇಲ್ಲಿ ಮೊದಲಿಂದ ಬೆಳಿಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ? ಮೊದಲಿಂದ ಕಬ್ಬು, ಕಡಲೆಕಾಯಿ, ರಾಗಿ, ಮೇಲಾಗಿ ಎಲ್ಲ ಒಂದು ಈ ಮೊದಲು ಜೋಳ ಪಳ ಅಂತ ಬೇಕಾದ್ರೆ ಸರ್ ಅವಾಗೆಲ್ಲ ನೀರು 5 ನೀರು ಕೊಡ್ತಿದ್ರು ಅವಾಗ. ಹಂಗಾಗಿ ಅವಾಗ ಕಬ್ಬು, ಕಡಲೆಕಾಯಿ ಸಾಕಷ್ಟು ಬೆಳೀತಿದ್ವಿ. ಅವಾಗ ಈಗ ನೀರು ಹೋಗ್ಬಿಡ್ತು, ಸುಮಾರು 25 ವರ್ಷ 30 ವರ್ಷ ನೀರು ಹೋಗ್ಬಿಡ್ತು, 72 ಇದುವರೆಗೂ ಈಗ 30 ವರ್ಷ ನೀರು ಬಂದಿದೆ. ಹಂಗಾಗಿ ಈಗ ಏನು ನೀರು ಫಿಕ್ಸ್ ಮಾಡಿಲ್ಲ, ಇನ್ನೂ ಮುಂದಿನ ವರ್ಷ ಫಿಕ್ಸ್ ಮಾಡಿದರೆ ಬೆಳೆಯಕ್ಕೆ ಅವಕಾಶ ಆಗುತ್ತೆ ಸರ್ ನಮಗೆ. ಈಗ ನೀರು ಡ್ಯಾಮ್ನಲ್ಲಿದೆ, ಅದು ಇದ್ರೆ ಯೋಚನೆ ಮಾಡ್ತಾರೆ ಯಾವ ಬೆಳೆ ಫಿಕ್ಸ್ ಮಾಡಲಿಕ್ಕೆ ಹೇಳ್ಬೇಕು ರೈತರಿಗೆ, ಅವರಿಗೆ ಅವಕಾಶ ಕೊಡಬೇಕಂತೇಳಿ. ಮುಂದಿನ ವರ್ಷ ಇದೇ ರೀತಿ ಚೆನ್ನಾಗಿ ಮಳೆ ಆದರೆ ಸಮಸ್ಯೆ ಇರೋದಿಲ್ಲ. ಮಳೆ ಆಗದ್ರೂ ನೀರು ಬರುತ್ತೆ ಸರ್ ನಮಗೆ, ಬದಲು ನೀರು ಬರುತ್ತಲ್ಲ, ನೀರಿನ ಸಮಸ್ಯೆ ಇಲ್ಲ. ಇವರು ಏನಪ್ಪ ಅಂದ್ರೆ ಗೌರ್ಮೆಂಟ್ನಲ್ಲಿ ಈಗ ನೀರು ಫಿಕ್ಸ್ ಮಾಡಿ ನಮಗೆ ಕೊಡಬೇಕು ಅಷ್ಟೇ, ಅವ್ರ ಅವಶ್ಯಕತೆ ಅವ್ರದ್ದು ಅಷ್ಟೇ. ಅವ್ರದ್ದು ಸುಮ್ಮನೆ ಬಿಟ್ಟು ಪ್ರಯೋಜನ ಆಗಲ್ಲ, ಯಾವ್ದೊಂದು ಸರಿ 2 ಸರಿ ಬಿಟ್ಬಿಟ್ರೆ ಸುಮ್ಮನೆ ಅದ್ವಾನ ಆಗುತ್ತೆ ನೀರು. ಅದು ಅದೇ ಯಾಂತ ಮಾಡಿದ್ರೆ ಈ ಕೆಮ್ತಾರೆ, ಬೆಳೆ ಬೆಳ್ಕೊಂಬ ಅವಕಾಶ ಇರಲ್ಲ. 5 ನೀರು 6 ನೀರು ಫಿಕ್ಸ್ ಮಾಡಿ ಬಿಟ್ರೆ ನಾವು ರಾಗಿನೋ ಕಬ್ಬು ಕಡಲೆಕಾಯಿನೋ ಮತ್ತಿನ್ನೊಂದು ಏನ್ ಬೇಕಾದ್ರೆ ಬೆಳ್ಕೋಬಹುದು. 18 ಎಕರೆಯಲ್ಲಿ ಕೃಷಿ ಮಾಡ್ತಾ ಇದ್ದಾರೆ, ಸಾಕಷ್ಟು ಕೂಲಿ ಕೆಲಸದಾರನ ಇಟ್ಕೊಂಡು ಮಾಡ್ತಿದ್ರೆ, ಒಬ್ರು ಯಾರೋ ಫ್ಯಾಮಿಲಿ ಸಂಸಾರನೇ ಇಲ್ಲಿ ಇಟ್ಕೊಂಡಿರ ಯಾರೋ ಬೀದರ್ನರ್ ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ಕೆಲಸಕ್ಕೆ ಅದೆಲ್ಲ ಅನುಕೂಲ ಆಗುತ್ತೆ, ಕೂಲಿ ಆಳುಗಳನ್ನ ಹೆಚ್ಚಿಗೆ ಬೇಕಂದ್ರೆ ಕೂಲಿ ಆಳುಗಳನ್ನ ಕರ್ಕೊಂಡು ಬರ್ತೀರಿ. ಆದರೆ ಇದನ್ನ ನೀವು ಏನು ಬೇರೆ ಹೊರಗಿನ ವ್ಯವಹಾರ ಅಂದರೆ, ಈಗ ಇದನ್ನು ನೀವು ಮಾರ್ಕೆಟ್ಗೆ ತೊಗೊಂಡು ಹೋಗೋದಿರ್ಬೋದು, ಹೊರಗೆ ಏನಾನ ಗೊಬ್ಬರ ತೊಗೊಂಡು ಬರೋದಿರ್ಬೋದು, ಈ ಥರ ನಿಮಗೆ ವ್ಯವಹಾರಕ್ಕೆ ಯಾವ ರೀತಿ ನೀವು ಒಬ್ಬರೇ ಇದ್ದಿರಲ್ಲ, ಯಾವ ರೀತಿ ಮಾಡ್ತೀರ? ಒಬ್ಬರೇ ಎಲ್ಲ ನಾವು ಮಾಡ್ಕೊಂತೀವಿ ಸರ್. ಅದೇ ವಿಲೇವರಿ ಕೆಲಸ ಮಾಡ್ತಾರೆ, ನಾವು ಗೊಬ್ಬರ ತಾಮ ಕೊಡ್ತೀವಿ, ಹಾಕ್ತಾರೆ, ಪಾಜಿ ಮಾಡ್ತಾರೆ, ಹಾಕ್ತಾರೆ, ಮುಚ್ತಾರೆ. ಹಂಗಾಗಿ ಅವಾಗ ಒಂದು ಸ್ವಲ್ಪ ಒಂದು 2 ಸರಿ ವರ್ಷಕ್ಕೆ 2 ಸರಿ ಗೊಬ್ಬರ ಕೊಡ್ತೀವಿ ನಾವು. ತೆಂಗಿಗೆ 1 ಸರಿ ಕೊಡ್ತೀವಿ, ಅಡಿಗೆ 2 ಸರಿ ಕೊಡ್ತೀವಿ. ಎಲ್ಲ ಪಾಜಿ ಮಾಡಿ ಗೊಬ್ಬರ ಮುಚ್ಚಿಸ್ತೀವಿ ನಾವು. ಕೊಡಿಗೆ ಗೊಬ್ಬರ ಇಲ್ಲಾಂದ್ರೆ ಕೋಳಿ ಗೊಬ್ಬರ, ಎಲ್ಲಿ ಬೋರ್ಡ್ ಕೊಡಿನ ತರಿಸ್ತೀವಿ, ಕೋಳಿ ಗೊಬ್ಬರ ಹಾಕ್ತೀವಿ, ಜೊತೆ ಬೇರುಂಡಿ ಹಾಕ್ತೀನಿ ಸರ್ ನಾನು. ನಿಮ್ಮ ತೆಂಗಿನ ಗಿಡಗಳಲ್ಲಿ ಕಾಯಿ ಎಷ್ಟು ಸಿಗ್ತಾವೆ ಸರ್ ವರ್ಷಕ್ಕೆ ಅಂದಾಜು? ವರ್ಷಕ್ಕೆ ಒಂದು ಮರಕ್ಕೆ 100 ಕಾಯಿಂದ ಹಿಡಿದು 500 ಕಾಯಿ ತಗೊಂಡು ಸಿಗುತ್ತೆ ಸರ್. ಅದು ಮರದ ಮೇಲೆ ಫಲವತ್ತಿನ ಮೇಲೆ ಹೋಗುತ್ತೆ. ಅದು ಈಗ ಒಂದು ಮರ ಬರೀ 20 ಕಾಯಿ ಬಿಟ್ಟಿರ್ತದೆ, ಒಂದು ಮರ 80 ಕಾಯಿ ಬಿಟ್ಟಿರ್ತದೆ, ಒಂದು ಮರ 250 ಕಾಯಿ ಇರ್ತದೆ, ಒಂದು ಮರ 100 ಕಾಯಿ ಇರ್ತದೆ, ಒಂದು ಮರ 500 ಕಾಯಿ ತಗೊಂಡ್ಬಿಡ್ತದೆ. ಹಂಗಾಗಿ ಇಷ್ಟೇ ಅಂತ ಅದು ವ್ಯಾಲ್ಯೂ ಕಟ್ಟಕ್ಕೆ ಬರಲ್ಲ ಅದಕ್ಕೆ. ಅಲ್ಲ, ನಿಮಗೆ ಸರಾಸರಿ ಈ ವರ್ಷ ಇಷ್ಟು ಕಾಯಿ ನಾನು ಮಾರಿದೆ ಅಂತ ನಿಮಗೊಂದು? ಸರಾಸರಿ ವರ್ಷಕ್ಕೆ ನಮ್ದು ಕನಿಷ್ಠ ಅಂತಂದ್ರೂ 50 ಸಾವಿರ ಕಾಯಿ ಬರುತ್ತೆ ಸರ್. ಅಂದಾಜು ಯಾವ ರೇಟ್ ಮಾರಿದ್ರಿ ಇದುವರೆಗೂ? ನಾವು ಹೋದ ವರ್ಷ 10 ರೂಪಾಯಿ ಮಾರಿದ್ವಿ, ಮರಲೆಲ್ಲ 8, 9, 6, 7 1.5 ಇಂದ ಮಾಡ್ಕೊಂಬಂದಿದ್ವಿ ಸರ್. ನಾವು ಎಳ್ಳೀರು ಬರೀ 20 ಪೈಸೆ ಕೊಟ್ಟಿದ್ವಿ ಅವಾಗೆಲ್ಲ, ಈಗ 12 ರೂಪಾಯಿ 10 ರೂಪಾಯಿ ಮಿನಿಮಮ್ ಇದೆ ಸರ್ ಇವಾಗ. ಈ ವರ್ಷದಿಂದ ಅಡಿಕೆ ಸಾಕಷ್ಟು ರೇಟ್ ಇದೆ, 50 ತನಕ ಹೋಗಿದೆ ಅಂತ ನಮ್ಮ ರೈತರಲ್ಲಿ ಹೇಳ್ತಿದ್ರೆ, ನಿಮ್ಮ ಅಡಿಕೆ ಬಗ್ಗೆ? ಅಡಿಕೆ ನಮ್ದು ಇನ್ನ ಈಗ ಸ್ಟಾರ್ಟ್ ಆಗಿದೆ ಸರ್. ಮೊನ್ನೆ ಎಲ್ಲ ಒಂದ್ ಸ್ವಲ್ಪ 1-2 ಕ್ವಿಂಟಲ್ ಆಗಿರ್ಬೋದು ನಮ್ದು. ಅದೇ ಮಿಲ್ಲಲ್ಲಿ ಹೋಗಲಾಗಿ ಕೊಟ್ಟಿದೆ 6,000 ರೂಪಾಯಿ ನಂಗೆ. ಅಡಿಕೆ ಕೊಟ್ಟರೆ ಅಡಿಕೆ ಕೊಟ್ಟಿದ್ವಿ, ಈಗ ನೆಕ್ಸ್ಟ್ 3 ವರ್ಷಕ್ಕೆ ಬರುತ್ತೆ ಅಡಿಕೆ ನಮಗೆ. ನಿಂಬು ನಿಮಗೆ ಅಂದ್ರೆ ಡೈಲಿ ಬೇಸಿಸ್ ಮೇಲೆ ಅಂದ್ರೆ ಪ್ರತಿನಿತ್ಯ ನೀವು ಕೀಳ್ಬೇಕಾಗತ್ತೆ ಮಾರ್ಬೇಕಾಗತ್ತೆ? ನಿಂಬೇ ಪ್ರತಿನಿತ್ಯ ಕೇಳೋದು ಸರ್, ವಾರಕ್ಕೊಂದ್ಸರಿ ಕೇಳ್ತಿದ್ವಿ. ಇಲ್ಲ ಲೋಕಲಾಗಿ ಊರಾಗೆ ಅಂಗಡಿಗಳೆಲ್ಲ ಕೊಡ್ತೀವಿ, ಅದಕ್ಕೂ ಜಾಸ್ತಿ ಅಂದ್ರೆ ಹಿರಿಯರಿ ಮಾರ್ಕೆಟ್ ತಗೊಂಡೋಗ್ತೀವಿ. ಮಾರ್ಕೆಟ್ನ ರೇಟ್ ಇರಲ್ಲ, 1 ರೂಪಾಯಿ 2 ರೂಪಾಯಿ ಒಳಗೆ ಕೇಳ್ತಾರೆ ಅವರು. ನಾವಿಲ್ಲ ಊರ ಮಾರಿದ್ರೆ 3 ರೂಪಾಯಿ ಹಂಗೆ 4 ರೂಪಾಯಿ ಕೊಡ್ತೀವಿ. ಹಂಗಾಗಿ ಮಾರ್ಕೆಟ್ಗೆ ಜಾಸ್ತಿ ಹೋಗಲ್ಲ, ಎಲ್ಲ ಇಲ್ಲಿ ಲೋಕಲಾಗಿ ಕೊಡ್ತೀವಿ ಸರ್. ಇತ್ತೀಚೆಗೆ ನಮ್ಮ ರೈತರು ಸಾಕಷ್ಟು ರಾಸಾಯನಿಕಗಳನ್ನು ಬಳಸ್ತಾರೆ, ರಾಸಾಯನಿಕ ಔಷಧಗಳನ್ನು ಬಳಸ್ತಾರೆ ಬೆಳೆಗಳಲ್ಲಿ. ಹಾಗಾಗಿ ಈ ಭೂಮಿಯ ಒಂದು ಫಲವತ್ತತೆ ಕಡಿಮೆ ಆಗ್ತದೆ, ಭೂಮಿಯಲ್ಲಿ ಒಂದು ತೇವಾಂಶ ಉಳಿಯೋದಿಲ್ಲ ಅನ್ನೋದು ಬಹಳಷ್ಟು ನಮ್ಮ ಅಧಿಕಾರಿಗಳು ನಮ್ಮ ವಿಜ್ಞಾನಿಗಳು ಹೇಳ್ತಿರ್ತಾರೆ. ಇದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ನಮ್ಮ ರೈತರು ಅಂತ. ಅದ್ರ ಬಗ್ಗೆ ನಿಮ್ಮ ಒಂದು ಅನುಭವ, ನಿಮ್ಮ ಅಭಿಪ್ರಾಯ? ಅದ್ರ ಬಗ್ಗೆ ಅನುಭವ ಅಭಿಪ್ರಾಯ ಅಂತಂದ್ರೆ, ತೇವಾಂಶ ಉಳ್ಕೊಂಬೋದು ಸರ್. ನಾವು ವ್ಯವಸಾಯ ಮಾಡಿದ ಮೇಲೆ ಅದು ಅವಲಂಬಿತ ಆಗುತ್ತೆ. ಅದು ನಾವು ಹೆಚ್ಚು ಕ್ಲೀನ್ ವ್ಯವಸಾಯ ಮಾಡಿದ್ರೆ ತೇವಾಂಶ ಜಾಸ್ತಿ ಉಳ್ಕೊಂತದ್ದೆ. ವ್ಯವಸಾಯ ಕಡಿಮೆ ಮಾಡಿದ್ರೆ ತೇವಾಂಶ ಇರಲ್ಲ. ವ್ಯವಸಾಯ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಷ್ಟು ಚೆನ್ನಾಗೂ ಬೆಳೆ ಇರ್ತದೆ, ತೇವಾಂಶನೂ ಇರ್ತದೆ. ಈಗ ನೀವು ಸಾಮಾನ್ಯವಾಗಿ ನೀವು ಬಳಸೋದಿಲ್ಲ ಅಂತೇಳಿದ್ರೆ, ಎಲ್ಲ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಗಿಡಗಳಿಗೆ ಅಂತಂತೇಳಿ, ರಾಸಾಯನಿಕಗಳ ಯಾವ ಸಂದರ್ಭದಲ್ಲಿ ನೀವು ಬಳಸಲಿಕ್ಕೆ? ಒಂದ್ಸರಿ ತೆಂಗಿನ ತೋಟಗಳಿಗೆ 10, 26, 12, 32, 16, 19, 20, 21 ಬೇವಿನ ಹಿಂಡಿ ಇವು 3 ಸೇರಿಸಿ ಮತ್ತೆ ಅದರ ಜೊತೆಗೆ ಒಂದು ಅದೊಂದು 2 ಚೀಲ ಯೂರಿಯಾ ಬರೆಸ್ತೀನಿ, ಜೊತೆಗೆ ಪೊಟಾಷ್ ಒಂದು 4 ಚೀಲ ತಗೊಂಬರ್ತೀನಿ. ಎಲ್ಲ ಸೇರಿಸಿ ಒಂದು 30 ಚೀಲ 40 ಚೀಲ ತೆಂಗಿನ ಮರಕ್ಕೆ ಹಾಕ್ತೀನಿ ಸರ್. ನಾನು ಒಟ್ಟು ತೆಂಗಿನ ಮರ ನಮ್ಮವು ಒಂದು 250 ಇದ್ದಾವೆ, ಒಂದು 350 ಇದ್ದಾವೆ. ಅದಕ್ಕೊಂದು ಸರಿ ಹಾಕ್ತೀವಿ, ಇದಕ್ಕೊಂದು ಸರಿ ಹಾಕ್ತೀವಿ, ಅದಕ್ಕೊಂದು 40 ಚೀಲ, ಇದಕ್ಕೊಂದು 50 ಚೀಲ ಹಾಕ್ತೀವಿ ಸರ್. ಇದು ಅಡಿಕೆ ಗಿಡಕ್ಕೆ? ಅಡಿಕೆ ಗಿಡಕ್ಕೆ ಬೇವಿನ ಹಿಂಡಿ, ಕೊಡಿಗೆ ಗೊಬ್ಬರ, ಕೋಳಿ ಗೊಬ್ಬರ, ಅವು 3 ಮಾತ್ರ ಬಳಸ್ತೀವಿ ಅಷ್ಟೇ. ಈ ಅಡಿಕೆಯಲ್ಲಿ ಮತ್ತೆ ತೆಂಗಿನಲ್ಲಿ ಏನಾದರೂ ಈ ಹುಳ ಬೀಳೋದು ಅಂತ ಸಮಸ್ಯೆಗಳೇನು ಕಾಣಲ್ವಾ? ಈಗ ತೆಂಗಿನ ಮರಳಿ ಸ್ವಲ್ಪ ರೋಗ ಕಾಣಿಸುತ್ತೆ ಗರಿನಲ್ಲಿ, ಕಾಯಿ ರೋಗ ಕಾಣಿಸ್ತಾ ಇಲ್ಲ. ಅದು ಏನ್ ರೋಗ ಅಂತ ಗೊತ್ತಾಗ್ತಿಲ್ಲ ನಮಗೆ, ಬಟ್ ಅನ್ನ ತಜ್ಞರಿಗೆ ತೋರಿಸ್ಬೇಕು. ಅದನ್ನ ಅಡಿಕೆ ಏನು ರೋಗ ಸರ್, ಕೆಲವು ಆಗಿದೆ ಒಂದು ರೋಗ, ಇಲ್ಲಿ ನಮ್ಗೇನು ಬಂದಿಲ್ಲ. ಅದು ಅಂತ ಸಮಯ ಏನಾದ್ರ ಸಂದರ್ಭ ಬಂದ್ರೆ ಏನ್ ಮಾಡ್ತೀರ ತಾವು? ಕೃಷಿ ಇಲಾಖೆ ಹೋಗ್ತಿದೆ, ತೋಟಗಾರಿಕೆ ಹೋಗಿ ಕೇಳ್ತೀವಿ ಅಷ್ಟೇ. ಫಾರಮ್ ಮಣ್ಣು ಪರೀಕ್ಷೆ ಮಾತ್ರ ಅಲ್ಲಿ ಹೋಗ್ತೀವಿ ನಾವು ಅಷ್ಟೇ. ಗೊಬ್ಬರ ಅದೆಲ್ಲ ತರಬೇಕಾದ್ರೆ ಸಿಟಿ ಆಗತ್ತೆ ಚಿಡಿ ಅಂಗಡಿ ಉಳಿಯೋ ಸಾಕಷ್ಟು, ನಮ್ಗೆ ಯಾವ ಅಂಗಡಿ ಅನುಕೂಲ ಆಗುತ್ತೆ ಅವಂಗಡಿ ತಗೊಂಬತ್ತೀವಿ ಹೋಗಿ. ನಿಮ್ಮ ಅನುಭವ ನೋಡಿದ್ರೆ ಸಾಕಷ್ಟು ಸುಮಾರು 50 ವರ್ಷದಿಂದ ಕೃಷಿ ಮಾಡ್ತಿದ್ರೆ, ಹೊಸದಾಗಿ ಕೃಷಿ ಮಾಡೋಂತಾರೆ. ಇತ್ತೀಚೆಗೆ ನಮ್ಮ ಕೊರೋನಾ ಪ್ರಾರಂಭದಗಳಿಂದ ಕೆಲವರೆಲ್ಲ ಬೆಂಗಳೂರಿಂದ ವಾಪಸ್ ಬಂದು ಬೇರೆ ಬೇರೆ ಕಡೆಯಿಂದ ಕೆಲಸ ಮಾಡೋರೆಲ್ಲ ಬಂದು ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂತ ಮಾತು ಕೇಳಿದ್ವಿ. ಅಂತವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಯಾರೋ ಒಬ್ಬನೇ ಒಬ್ಬ ಬಂದು ಕೇಳಿದೆ ನಮಗೆ, ಹಿಂಗೆ ಮಾಮ ಏನ್ ಮಾಡೋಣ, ಹಿಂಗೆ ಬೆಂಗಳೂರಿಂದ ಬಂದು ನೀನು ಮಾಡ್ತೀನಿ ಅಂತಂದು, ಹೊಲ ಅಚ್ಚಕಟ್ ಮಾಡಿ ಸಪ್ಪ ಅಚ್ಚಕಟ್ ಮಾಡಿ ಬೋರ್ ಹಾಕ್ಸು, ನೀರ್ ಬಿದ್ರೆ ಏನೋ ಒಂದು ಮಾಡುವಂತೆ ಅಂತ ಹೇಳಿದ್ವಿ. ಮತ್ತೆ ಅವನಿಗೆ ಬೋರ್ ಹಾಕ್ಸಿದ, ಎಲ್ಲ ಜಲ ಎಲ್ಲ ಕಿತ್ತ, ನೀರು ಬಿತ್ತು, ಮತ್ತೀಗ ಅಡಿಕೆ ಹಿಡಿಕಪ್ಪ ಅಂತ ಹೇಳಿದ್ದೀನಿ. ಒಂದು 1,100 ಅಡಿಕೆ ಹಿಡಿಕಿದ್ದಾನೆ, ಜೊತೆ ಬಾಳೆ ಹಾಕಿದ್ದಾನೆ. ನಿಮ್ಮ ಅನುಭವಕ್ಕೆ ಒಬ್ರು ಬಂದಿದ್ದಾರೆ? ಬಂದಿದ್ದಾರೆ. ಕೃಷಿಯಲ್ಲಿ ಸಾಕಷ್ಟು ಅನುಭವಗಳನ್ನ ತಾವು ಪಡ್ಕೊಂಡಿರಿ, ನಿಮ್ಮ ಅನುಭವಗಳು ನಮ್ಮ ರೈತರಿಗೆ ಒಂದು ಮಾರ್ಗದರ್ಶನ ಆಗಲಿ. ಇದುವರೆಗೆ ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಸಮಗ್ರ ಕೃಷಿ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಮಸ್ಕಲ್ ಗ್ರಾಮದ ಕೃಷಿಕ ಟಿ ಬಿಂಬೋದರ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಿಸಿದವರು ಬಿಸಿ ದಣ್ಣ. ರೈತ ಬಾಂಧವರೇ, ಈಗ ಇಂದಿನ ಕೃಷಿ ಮಾರುಕಟ್ಟೆ ಧಾರಣೆಯನ್ನು ನೋಡೋಣ ಬನ್ನಿ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆ ಧಾರಣೆ